ಮ್ಯಾನೇಜರ್ಗೆ ಹೇಳು. ಕರೆಕ್ಟ್. ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ ಅಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್ ಆಮೇಲೆ CMS ಪೋರ್ಟಲ್, ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಡ್ ಬ್ಯಾಂಕ್. RBI ಹೇಳುತ್ತೆ ಮೊದಲು ನಮ್ಮ ಬ್ಯಾಂಕ್, ಆಮೇಲೆ RBI ಒಂಬುಡ್ಸ್ಮನ್. ಆಕಾಶವಾಣಿ ಧಾರವಾಡ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. जलवायु साझेदारी, यह यूनेस्को का संदेश है. जलवायु परिवर्तन से निपटने के लिए सभी देशों का मिलकर काम करना जरूरी है. जिन देशों से ज्यादा प्रदूषण होता है उन्हें आगे बढ़कर समाधान की दिशा में काम करना चाहिए और गरीब और कमजोर देशों को पैसा, तकनीक और जरूरी मदद देनी चाहिए. UNFCCC जैसे ढांचों के माध्यम से अंतर्राष्ट्रीय कार्रवाई के समन्वय में यूनाइटेड नेशंस एक केंद्रीय भूमिका निभाता है. अब वादा करने का नहीं, काम करने का समय है. साथ मिलकर हमें कम कार्बन वाले एक सुदृढ़ भविष्य की ओर बढ़ना चाहिए. क्या आप जानते हैं 2020 में दुनिया के सिर्फ 5 सबसे ज्यादा प्रदूषण करने वाले देश मिलकर लगभग 60% कार्बन डाइऑक्साइड गैस का उत्सर्जन कर रहे थे. यह संदेश यूनेस्को और आकाशवाणी के सहयोग से प्रस्तुत किया गया है. ಭಾರತೀಯ ಅಂಚೆ ಇಲಾಖೆಯ ಉಳಿತಾಯ ಖಾತೆ ಯೋಜನೆಗಳು ಎಲ್ಲಾ ವಯಸ್ಸಿನ ನಾಗರಿಕರಿಗಾಗಿ, ಎಲ್ಲಾ ರೀತಿಯ ಅವಶ್ಯಕತೆಗಳಿಗಾಗಿ. ನಿಮ್ಮ ಎಲ್ಲಾ ನೇರ ಲಾಭ ವರ್ಗಾವಣೆ, DBT ಹಾಗೂ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳ ಹಣ ಪಡೆಯಲು ಅಂಚೆ ಉಳಿತಾಯ ಖಾತೆ. ಗರಿಷ್ಠ ಮಿತಿ ಇಲ್ಲ. ಈಗ ಎಟಿಎಂ ಕಾರ್ಡ್, NEFT, RTGS ಸೌಲಭ್ಯವಿದೆ. ಪ್ರತಿ ತಿಂಗಳ ಉಳಿತಾಯಕ್ಕಾಗಿ RD ಖಾತೆ 5 ವರ್ಷದ ಅವಧಿಗೆ ತಿಂಗಳಿಗೆ ಕನಿಷ್ಠ 100 ರೂಪಾಯಿ, ಗರಿಷ್ಠ ಮಿತಿ ಇಲ್ಲ. MIS ಪ್ರತಿ ತಿಂಗಳ ಆದಾಯ ಖಾತೆ 1,000 ರೂಪಾಯಿಯ ಗುಣಕಗಳಲ್ಲಿ ತೆರೆಯಬಹುದು. ಗರಿಷ್ಠ ಹೂಡಿಕೆ ಮಿತಿ 9 ಲಕ್ಷ ಮತ್ತು ಜಂಟಿ ಖಾತೆಯಲ್ಲಿ 15 ಲಕ್ಷ. 1 ಲಕ್ಷ ಠೇವಣಿಗೆ ಸರಿಸುಮಾರು 617 ರೂಪಾಯಿ ಮಾಸಿಕ ಬಡ್ಡಿ. ಟೈಮ್ ಡಿಪಾಸಿಟ್ಗಾಗಿ 1, 2, 3 ಮತ್ತು 5 ವರ್ಷಗಳಿಗೆ ಖಾತೆ ತೆರೆಯಬಹುದು. 10 ವರ್ಷದ ಒಳಗಿನ ಹೆಣ್ಣು ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಸುಕನ್ಯಾ ಸಮೃದ್ಧಿ ಯೋಜನೆ. ಖಾತೆಯ ಅವಧಿ 21 ವರ್ಷ. ವಯಸ್ಸಿನ ನಿರ್ಬಂಧವಿಲ್ಲದೆ ಎಲ್ಲಾ ಮಕ್ಕಳ ಕ್ಷೇಮಾಭಿವೃದ್ಧಿಗಾಗಿ 15 ವರ್ಷದ ಸಾರ್ವಜನಿಕ ಭವಿಷ್ಯ ನಿಧಿ ಖಾತೆ PPF 80C ಅಡಿಯಲ್ಲಿ ತೆರಿಗೆ ವಿನಾಯಿತಿ. ಕಿಸಾನ್ ವಿಕಾಸ್ ಪತ್ರ, ಅವಧಿ 115 ತಿಂಗಳು. ಈ ಯೋಜನೆ ಹಣವನ್ನು ದ್ವಿಗುಣಗೊಳಿಸುತ್ತದೆ. ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರ 5 ವರ್ಷದ ಅವಧಿ, 1 ಲಕ್ಷದ ಮೆಚುರಿಟಿ, 1,44,903 ಮೌಲ್ಯ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿರಿ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮತ್ತು ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನ್ಯ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನ್ಯಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈ ಸ್ವತಂತ್ರ ದನದ ರಾನ್ಫೆನ್ ನಿಂದ ಬೆಳೆಗಳಲ್ಲಿ ರಸ ಹೀರುವ ಕೀಟಗಳಿಂದ ಸ್ವತಂತ್ರ ಸಿಗಲಿದೆ. ಬೆಸ್ಟ್ ಆಗ್ರೋ ಲೈಫ್ ಲಿಮಿಟೆಡ್ ನ ರಾನ್ಫೆನ್, ಇದು ರೈತರ ಮೊದಲ ಆಯ್ಕೆ. ನೀಡಲ್ ಅಥವಾ ಇಂಜೆಕ್ಷನ್ ಶೇರ್ ಮಾಡೋದ್ರಿಂದ ಎಚ್ ಐ ವಿ ಹರಡೋ ಬಗ್ಗೆ ಬರೆದಿದೆ. ಅಸುರಕ್ಷಿತ ಲೈಂಗಿಕ ಸಂಬಂಧದಿಂದ ಎಚ್ ಐ ವಿ ತಗಲ್ಬಹುದು ಅಂತ. ಮಲ್ಟಿಪಲ್ ಪಾರ್ಟ್ನರ್ಸ್ ಎಚ್ ಐ ವಿ ಹೆಚ್ಚಿನ ಅಪಾಯ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಸರ್ಕಾರಿ ಆಸ್ಪತ್ರೆಯ ಐಸಿಟಿಸಿ ಅನ್ನು ಸಂಪರ್ಕಿಸಿ ಅಥವಾ ರಾಷ್ಟ್ರೀಯ ಉಚಿತ ಸಹಾಯವಾಣಿ 1097 ಕರೆ ಮಾಡಿ. ಇದು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯ ಪ್ರಕಟಣೆ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣು ಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ. ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಜಲವಾಯು ಸಾಕ್ಷರತಾ ನಿಷ್ಕರ್ಷ, ಯುನೆಸ್ಕೋ ಕಾ ಏಕ್ ಸಂದೇಶ. ಜಲವಾಯು ಪರಿವರ್ತನ್ ಏಕ್ ವಾಸ್ತವಿಕತಾ ಹೈ ಔರ್ ಇಸೆ ನಜರಂದಾಜ್ ಕರ್ನಾ ಇನ್ಸಾನೋ ಔರ್ ಧರ್ತಿ ದೋನೋ ಕೋ ಖತರೆ ಮೇ ಡಾಲ್ತಾ ಹೈ. ತಾಪಮಾನ ತೇಜಿ ಸೆ ಬಡ ರಹಾ ಹೈ, ಮೌಸಮ್ ಔರ್ ಪರ್ಯಾವರಣ ತೇಜಿ ಸೆ ಬಿಗಡ ರಹೇ ಹೈ. ಅಬ್ ಕುಛ್ ಕರ್ನೆ ಕಾ ಸಮಯ ಆ ಗಯಾ ಹೈ. ಅಸಲಿ ಬದಲಾವ್ ಸಿರ್ಫ್ ನೀತಿಯಾಂ ಬನಾನೆ ವಾಲೆ ಕಮರೋ ಮೇ ನಹಿ, ಬಲ್ಕಿ ಸಮುದಾಯೋ, ಸ್ಕೂಲೋ ಔರ್ ಘರೋ ಮೇ ಭಿ ಶುರೂ ಹೋತಾ ಹೈ. ಯುನೆಸ್ಕೋ ನೆ 10 ಸಂಯುಕ್ತ ರಾಷ್ಟ್ರ ಏಜೆನ್ಸಿಯೋ ಕೆ ಸಾಥ್ ಮಿಲ್ಕರ್ ಸಬ್ ಕೆ ಲಿಯೆ ಕೈ ಭಾಷಾಓ ಮೇ ಜಲವಾಯು ಸಾಕ್ಷರತಾ ಸೆ ಜುಡಿ ಸಾಮಗ್ರಿ ತಯಾರ್ ಕಿ ಹೈ. ಜಲವಾಯು ವಿಜ್ಞಾನ ಕೋ ಸಮಜ್ನಾ ಹಮೇ ಕಾರ್ವಾಹಿ ಕರ್ನೆ ಕಿ ಶಕ್ತಿ ದೇತಾ ಹೈ. ಆಪ್ ಭಿ ಜಲವಾಯು ಕಿ ರಕ್ಷಾ ಕರ್ನೆ ಮೇ ಮದದ್ ಕರ್ ಸಕ್ತೆ ಹೈ. ಹಮೇ ಸುನ್ನೆ ಕೆ ಲಿಯೆ ಧನ್ಯವಾದ. ಆಯಿಯೆ ಜ್ಞಾನ ಏಕತಾ ಔರ್ ಆಶಾ ಕೆ ಸಾಥ್ ಬೆಹತರ್ ಭವಿಷ್ಯ ಕೆ ಲಿಯೆ ಮಿಲ್ಕರ್ ಕಾಮ್ ಕರೆ. ಯಹ ಯುನೆಸ್ಕೋ ಕಾ ಸಂದೇಶ ಥಾ. ಅಧಿಕ ಜಾನಕಾರಿ ಕೆ ಲಿಯೆ ಕೃಪಯಾ ಹಮಸೆ ಸಂಪರ್ಕ ಕರೆ. ಯಹ ಸಂದೇಶ ಯುನೆಸ್ಕೋ ಔರ್ ಆಕಾಶವಾಣಿ ಕೆ ಸಹಯೋಗ ಸೆ ಪ್ರಸ್ತುತ ಕಿಯಾ ಗಯಾ ಹೈ. ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಕಾರ್ಯಕ್ರಮದಲ್ಲಿ ಇಂದು ಮೊದಲಿಗೆ ಅಂಗೈಯಲ್ಲಿ ಆಯುರ್ವೇದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಅಂಗೈಯಲ್ಲಿ ಆಯುರ್ವೇದ, ವಾತ ಪಿತ್ತ ಕಫ ಸಮತೋಲನವೇ ಆರೋಗ್ಯ, ಅಸಮತೋಲನವೇ ಅನಾರೋಗ್ಯ. ಆಹಾರ ವಿಹಾರ ಪತ್ತೆ ಉತ್ತಮ ಆರೋಗ್ಯ, ಮೆಣಸು ಶುಂಠಿ ಅಲವೇರಾ ಜೀರಿಗೆ ಇಂಗು ತೆಂಗು ನಿಸರ್ಗವೇ ಇದೆ ಔಷಧಾಲಯ. ಅಂಗೈಯಲ್ಲಿ ಆಯುರ್ವೇದ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಹೆಗ್ಗೇರಿ ಹುಬ್ಬಳ್ಳಿ. ಹುಬ್ಬಳ್ಳಿಯ ಹೆಗ್ಗೇರಿಯಲ್ಲಿರುವ ಆಯುರ್ವೇದ ಸೇವಾ ಸಮಿತಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಕರ್ನಾಟಕ ಸರ್ಕಾರ, CCIM ಭಾರತ ಸರ್ಕಾರದ ಆಯುಷ್ ಇಲಾಖೆಯಿಂದ ಮಾನ್ಯತೆ. BAMS ಪದವಿ, ಸ್ನಾತಕೋತ್ತರ ಹಾಗೂ ಆಯುರ್ವೇದದ PhD ಕೋರ್ಸ್ಗಳು ಲಭ್ಯ. ಯೋಗ್ಯ ದರದಲ್ಲಿ ಆಯುರ್ವೇದ ಚಿಕಿತ್ಸೆ, ಬಡ ರೋಗಿಗಳಿಗೆ ಸಕಲ ಸೌಲಭ್ಯ. ಹೊರ ಹಾಗೂ ಒಳ ರೋಗಿಗಳ ವಿಭಾಗಗಳು, 125 ಹಾಸಿಗೆಗಳುಳ್ಳ ಸುಸಜ್ಜಿತ ಆಸ್ಪತ್ರೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯವಸ್ಥಿತ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯ. ತಿಂಗಳಿಗೆ ಕನಿಷ್ಠ 2 ಉಚಿತ ಚಿಕಿತ್ಸಾ ಶಿಬಿರಗಳು. ಪಾರದರ್ಶಕ ಆಡಳಿತ, ಸೇವಾ ಮನೋಭಾವದ ಸಿಬ್ಬಂದಿ ವರ್ಗ, ಸಾಮಾಜಿಕ ಸೇವೆಗೆ ಕಂಕಣಬದ್ಧವಾಗಿದೆ ಹುಬ್ಬಳ್ಳಿಯ ಆಯುರ್ವೇದ ಸೇವಾ ಸಮಿತಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ. ದೂರವಾಣಿ 0836-2305-122. ಅಂಗೈಯಲ್ಲಿ ಆಯುರ್ವೇದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಈ ದಿನ ಗುದದ್ವಾರದ ತೊಂದರೆಗಳು, ಈ ಕುರಿತು ಸಂದರ್ಶನವನ್ನ ಕೇಳುತ್ತೀರಿ. ಭಾಗವಹಿಸುವ ತಜ್ಞರು ಹುಬ್ಬಳ್ಳಿಯ ಹೆಗ್ಗೇರಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ಶಲ್ಯತಂತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾದ ಡಾ ಸಿದ್ದನಗೌಡ ಪಾಟೀಲ್ ಅವರು. ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ. ಆತ್ಮೀಯ ಕೇಳುಗರೆ, ಅಂಗೈಯಲ್ಲಿ ಆಯುರ್ವೇದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕೇಳುಗರೆ, ಆಯುರ್ವೇದದ ಮೂಲ ಮಂತ್ರ ಅಂದರೆ ವಾತ ಪಿತ್ತ ಕಫ ಇವುಗಳ ಒಂದು ಸಮತೋಲನ. ಅದು ಸಮತೋಲನದೊಳಗಿದ್ದರೆ ಆರೋಗ್ಯ, ಇಲ್ಲಾಂದರೆ ಅನಾರೋಗ್ಯ. ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ಸಿಗುವಂಥ ಆಯುರ್ವೇದ ಈಗ ಇತ್ತೀಚೆಗೆ ತುಂಬ ಜನಪ್ರಿಯ ಆಗ್ತಾ ಇದೆ. ಆತ್ಮೀಯ ಕೇಳುಗರೆ, ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಅವರಿದ್ದಾರೆ. ಅಂಗೈಲಿ ಆಯುರ್ವೇದ ಕಾರ್ಯಕ್ರಮವನ್ನು ಪ್ರಾಯೋಜಿಸಿರುವಂತಹ ನಮ್ಮ ಹುಬ್ಬಳ್ಳಿಯ ಹೆಗ್ಗೇರಿಯ ಆಯುರ್ವೇದ ಮಹಾವಿದ್ಯಾಲಯದೊಳಗೆ ಶಲ್ಯತಂತ್ರ ವಿಭಾಗದೊಳಗೆ ಅವರು ಪ್ರಾಧ್ಯಾಪಕರಿದ್ದಾರೆ. ಇವತ್ತು ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಅವರು ಪೈಲ್ಸ್ ಅಂದರೆ ಗೋದ್ವಾರದಲ್ಲಿ ಬಂದಿರುವಂತಹ ತೊಂದರೆಗಳು ಸಂಬಂಧಪಟ್ಟಂಥ ರೋಗಗಳ ಕುರಿತಂತೆ ಅವರು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಅವರನ್ನ ಸ್ವಾಗತ ಮಾಡ್ತಾ ಇದ್ದೇವೆ. ನಮಸ್ಕಾರ. ನಮಸ್ತೆ ಸಿದ್ದನಗೌಡ ಪಾಟೀಲ್ ಅವರೇ. ವಿಶೇಷವಾಗಿ ಅದಕ್ಕೆ ಮೂಲ ವ್ಯಾಧಿ ಅಂತ ಹೇಳ್ತೇವೆ ಸರ್. ನಾವು ಏನು ಊಟ ಮಾಡ್ತೀವಿ ಅದು ತ್ಯಾಜ್ಯವಾದದ್ದನ್ನು ನಾವು ವರ್ಜಿಸಲೇಬೇಕಾಗ್ತದೆ. ಅದರಲ್ಲಿ ಏನಾದರೂ ತೊಂದರೆ ಆದರೆ ಮೂಲ ವ್ಯಾಧಿ ಆಗ್ತದೆ. ಈಗ ಉತ್ತರ ಕರ್ನಾಟಕದೊಳಗೆ ಸಾಕಷ್ಟು ಬಿಸಿಲಿನ ತಾಣ, ಆಮೇಲೆ ವಿಶೇಷವಾಗಿ ನೀರು ಕುಡಿದ ಸ್ವಭಾವ ಭಾಳ ಇರೋದು, ಹೀಗಾಗಿ ಉತ್ತರ ಕರ್ನಾಟಕದೊಳಗೆ ಪೈಲ್ಸ್ ಸಮಸ್ಯೆಯಿಂದ ಬಳಲುವಂಥವ್ರು ಭಾಳ ಇದ್ದಾರೆ. ಆ ನಿಟ್ಟಿನೊಳಗೆ ಇವತ್ತಿನ ಈ ಒಂದು ಸಂದರ್ಶನ ಭಾಳ ಪ್ರಮುಖ ಪಾತ್ರ ವಹಿಸಿದೆ. ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಅವರೇ, ಈಗ ನಾವು ಆಯುರ್ವೇದೊಳಗೆ ಆಹಾರ ತೆಗೆದುಕೊಳ್ಳೋದು, ಆಹಾರವನ್ನು ವರ್ಜಿಸೋದು, ಈ ಒಂದು ಕ್ರಮ ಹೇಗಿದೆ, ಹೇಗೆ ಅದು ಸರಿಯಾಗಿ ಪಚನಕ್ರಿಯೆಗೆ ಬೇಕಾದಂಥ ಒಂದು ಆಹಾರವನ್ನು ತೆಗೆದುಕೊಳ್ಳೋದು, ಏನು ಹೇಳ್ತೀರಿ ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ರೀ? ಎಸ್ ಸರ್, ಆಯುರ್ವೇದ ಮೂಲ ಉದ್ದೇಶ ತಾವು ಹೇಳಿದ ಹಾಗೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತಿದೆ. ಆರೋಗ್ಯವಂತ ವ್ಯಕ್ತಿಯ ಆರೋಗ್ಯವನ್ನು ಮೂಲ ಕಾಪಾಡೋದು, ಅನಾರೋಗ್ಯ ಆದಂಥ ವ್ಯಕ್ತಿಯನ್ನು ಆ ರೋಗದಿಂದ ನಿರ್ಮುಕ್ತಿ ಮಾಡುವಂಥದ್ದು ಆಗಿರುತ್ತೆ. ಈಗಾಗಲೇ ಸಾಕಷ್ಟು ಎಪಿಸೋಡ್ಗಳಲ್ಲಿ ಇದನ್ನು ಹೇಳಿರ್ತಾರೆ. ಮುಖ್ಯವಾಗಿರುವುದು ಆಹಾರ ಮತ್ತು ಜೀವನ ಶೈಲಿ, ಇವು ನಮ್ಮ ಜೀವನದ ಎರಡು ಮೂಲ ಆಧಾರ ಸ್ತಂಭಗಳು. ಒಳ್ಳೆಯ ಆಹಾರವನ್ನು ಸೇವನೆ ಮಾಡೋದರಿಂದ ಆರೋಗ್ಯ ಚೆನ್ನಾಗಿರ್ತದೆ, ಮತ್ತು ಜೀವನ ಶೈಲಿಯನ್ನು ಕೂಡ ಸರಿಯಾಗಿ ಇಟ್ಕೊಳ್ಳೋದರಿಂದ ಕೂಡ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಹೇಳಿ ಬಯಸ್ತೇನೆ. ಯಾವಾಗ ಆಹಾರ ಚೆನ್ನಾಗಿರೋದನ್ನು ತೆಗೆದುಕೊಳ್ತೀವಿ, ಮಲಬದ್ಧತೆ ಅನ್ನುವಂಥ ಮೂಲ ಕಾರಣ ಈ ಮೂಲವ್ಯಾಧಿ ಅಥವಾ ಗುದಗ ರೋಗಗಳಿಗಿದೆ, ಅದರಿಂದ ನಾವು ಮುಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಬೇರೆ ಪಾಶ್ಚಿಮಾತ್ಯ ಜೀವನ ಶೈಲಿಗೆ ಅಳವಡಿಕೋದಾಗಲಿ, ಆ ಆಹಾರ ಪದ್ಧತಿಗೆ ಅಳವಡಿಕೊಳ್ಳೋದಾಗಲಿ, ಅದನ್ನು ನಾವು ಮಾಡಿದಾಗ ನಮಗೆ ನಿಜವಾಗಲೂ ಈ ಥರ ಕಾಯಿಲೆಗಳು ಹೆಚ್ಚೆಚ್ಚು ಕಾಣ್ತಾ ಇದೆ ಅಂತ ನಾನು ಹೇಳಿಕ್ಕೆ ಇಚ್ಛೆಪಡ್ತೇನೆ. ಈಗ ನಮ್ಮ ವೈರಿ ಅಂದರೆ ನಮ್ಮ ಆಲಸ್ಯನೇ, ಆಲಸ್ಯತನ, ಚಟುವಟಿಕೆಯಿಂದ ಇರಬೇಕು. ಎಸ್ ಸರ್, ಅದಕ್ಕೆ ಅದನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಇವತ್ತು ನಾವು ಕೆಳಗೆ ಕೊಡೋದನ್ನು ಮರೆತುಬಿಟ್ಟೇವೆ, ಕುರ್ತೆ ಹೇಳ್ಕೊಂಡು ಬಿಟ್ಟೆವು, ಹೀಗಾಗಿ ಮಂಡಿ ನೋವು ಶುರು ಆಗಿದೆ. ಎಸ್ ಸರ್, ಆಮೇಲೆ ಆಹಾರದಲ್ಲಿ ಹೆಚ್ಚು ಕಡಿಮೆ ಆತಂದ್ರೆ ವಿಶೇಷವಾಗಿ ಗುದಗತ ರೋಗಗಳಿಗೆ ಆಹಾರ ಕ್ರಮನೇ ಬಹಳ ಪ್ರಮುಖವಾಗಿರುವಂತದ್ದು. ಈಗ ಏನಾಗತ್ತ ಅಂದ್ರೆ ಇದು ಯಾರಿಗೆ ಹೇಳ್ಕೊಳಕ್ ಆಗುದಿಲ್ರಿ. ಹೌದು ಸರ್, ಮುಜುಗರ ಪೈಲ್ಸ್ ಅದ ಅಂದ್ರೆ ಕೂಡ್ಲಿಕ್ಕೆ ಸರಿಯಾಗಿ ಕೂಡ್ಲಿಕ್ಕೆ ಆಗುದಿಲ್ಲ, ಪಿಸ್ತುಲಾ ಅಂತ ಬಂದ್ಬಿಡ್ತದೆ, ಅದು ಮುಳ್ಳು ಥರ ಇರ್ತದೆ, ಅದು ಭಾಳ ನಮಗೆ ಹಿಂಸೆ ಮಾಡ್ತಿರ್ತದೆ. ಮನೆಯವ್ರಿಗೆ ಹೇಳ್ಕೊಳ್ಳೋದಾಗದೇ ಒಂದು ಈ ಮನಸ್ಸಿನೊಳಗೆ ಚಿತ್ರಹಿಂಸೆ ಅನುಭವಿಸೋದೇನಿದೆಲ್ಲ, ಇದು ಭಾಳ ಕಷ್ಟದಾಯಕವಾಗಿರುವಂಥದ್ದು. ಅದಕ್ಕೆ ಇದರಿಂದ ನಾವು ಮುಕ್ತರಾಗೋದು ಭಾಳ ಅವಶ್ಯಕತೆ ಅದು. ಪೈಲ್ಸ್ ಅಂದ್ರೆ ಏನಂತ ಹೇಳ್ತೀರಿ ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ರೀ? ಮೂಲವ್ಯಾಧಿ ಅಥವಾ ಪೈಲ್ಸ್ ಅಥವಾ ಹೆಮರಾಯ್ಡ್ಸ್ ಅನ್ನುವಂಥದ್ದು, ಮೂಲವ್ಯಾಧಿ ಅನ್ನುವಂಥದ್ದು ಕನ್ನಡದಲ್ಲಿ ಗುದಭಾಗದಲ್ಲಿ ಮೂಲಕ್ಕೆ ಅಂಟಿದ ಒಂದು ಕಾಯಿಲೆ. ಮೂಲವ್ಯಾಧಿ ಅಂದರೆ ಗುದಭಾಗದಲ್ಲಿ ಮೊಳಕೆಯಂಥ ಗಂಟುಗಳಾಗಿ ಗುದನಾಳದ ಒಳಗ ಅಥವಾ ಹೊರಗನ್ನು ಕೂಡ ಕಂಡುಬರ್ತದೆ. ಇದರ ಜೊತೆಗೆ ಬೇರೆ ಬೇರೆ ಕಾಯಿಲೆಗಳು, ನೀವು ಗುದಗತ ರೋಗಗಳಂತ ಹೇಳ್ತಾ ಇದ್ರೆ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾತಾಡೋಣ. ಇದು ಮೂಲವ್ಯಾಧಿ. ಇನ್ನೊಂದು ಬಗೆಂದರ ಅಥವಾ ಪಿಸ್ತುಲಾ ಇನ್ನೇನು ಅಂತೇಳಿ ಬರ್ತದೆ. ಅದು ಗುದಭಾಗದಲ್ಲಿ ಆಗುವಂಥ ಕುರ ಇತ್ಯಾದಿ ಆಗಿ ನಂತರ ಅದು ಒಡೆದು ಅಥವಾ ತಾನಿನ ತಾನೇ ಇದಾದ್ಮೇಲೆ ಸೋರುವಂಥದ್ದು ಬರ್ತದೆ, ಅದಕ್ಕೆ ಪಿಸ್ತುಲಾ ಅಥವಾ ಬಗೆಂದರ ಅಂತ ಕರಿತೀವಿ. ಇನ್ನೊಂದು ಫಿಶರ್ ಅನ್ನುವಂಥದ್ದೊಂದು ಬರ್ತದೆ. ಫಿಶರ್ ಅಂದರೆ ಯಾವ ರೀತಿ ನಮ್ಮ ಹಿಂಬಡಿ ಅಥವಾ ತುಟಿ ಚಳಿಗಾಲದಲ್ಲಿ ಸೀಳಿರ್ತದೆ, ಆ ರೀತಿ ಗುದಭಾಗದಲ್ಲಿ ಮಲಬದ್ಧತೆಯಿಂದ ಮೇಲೆ ಅಥವಾ ಕೆಳಗೆ ಸೀಳಿರೋದು ಅಥವಾ ಯಾವ ಭಾಗದಲ್ಲಿ ಕೂಡ ಗುದ ಹೊರಗಿನ ಭಾಗದಲ್ಲಿ ಸೀಳುವುದಕ್ಕಿಂತ ಉಂಟಾಗುವಂಥ ಕಾಯಿಲೆ ಅದು ಫಿಶರ್ ಅಂತ ಹೇಳಿ. ಇದರ ಜೊತೆಗೆ ಕುದಭ್ರಂಶ ಅಥವಾ ಪ್ರೊಲ್ಯಾಪ್ಸ್ ರೆಕ್ಟಮ್ ಅಂತ ಕರಿತೀವಿ. ಇದು ಮಕ್ಕಳಲ್ಲಿ ಮತ್ತು ವಯೋವೃದ್ಧರಲ್ಲಿ ಕಂಡುಬರುವಂಥ ಮಸಲ್ ವೀಕ್ನೆಸ್ಲಿಂದ ಆಗಿರಿ ಮೈ ಹೊರಗೆ ಬರುವುದು ಅನ್ನುವಂಥದ್ದು ಏನು ಸಾಮಾನ್ಯ ಕನ್ನಡ ಲ್ಯಾಂಗ್ವೇಜಲ್ಲಿ ಹೇಳ್ತೀವಿ, ಈ ರೀತಿ ಹೇಳ್ತೀವಿ. ಇದು ಒಂದು. ಇದರ ಜೊತೆಗೆ ಅದೇ ಭಾಗದಿಂದ ನಮ್ಮ ಪೋಸ್ಟ್ ನೇಟಲ್ ಏರಿಯಾ ಅಥವಾ ಯಾವತ್ತು ನಮ್ಮ ಬೆನ್ನು ಮೂಳೆ ಎಂಡ್ ಆಗ್ತದೆ ಆ ಜಾಗದಲ್ಲಿ ಒಂದು ಕುರು ಥರ ಕಾಣ್ಕೊಳ್ತದೆ, ಅದಕ್ಕೆ ನಾವು ಪೈಲೋನೆಡಲ್ ಸೈನಸ್ ಅಥವಾ ನಾಡಿರೋಣ ಅಂತೇಳಿ ಕರಿತೇವೆ. ಇಷ್ಟೆಲ್ಲ ಅಲ್ಲದೇ ಇನ್ನೂ ಕೆಲವು ಕಾಯಿಲೆಗಳಿದೆ, ಅದು ಕ್ಯಾನ್ಸರ್ ಆಗಿರ್ಬೋದು ಇತ್ಯಾದಿ ಆಗಿರ್ಬೋದು. ಅದಕ್ಕೆ ನಾವು ಒಂದು ಕಿವಿ ಮಾತು ಮೊದಲೇ ಹೇಳಿಕ್ಕೆ ಇಚ್ಛಪಡೋದೇನಪ್ಪ ಅಂತಂದರೆ, ಏನಾದ್ರು ಸಮಸ್ಯೆ ಆ ಭಾಗದಲ್ಲಿ ಆಯ್ತು ಅಂದ್ಕೊಳ್ಳೆ ತಕ್ಷಣ ಮೂಲವ್ಯಾಧಿ ಆಗಿದೆಯೇ, ಆ ಚಿಕಿತ್ಸೆ ತಗೋತೀನಿ, ಔಷಧಿ ತಗೋತೀನಿ, ಬಾಳೆಹಣ್ಣಲ್ಲಿ ತಗೋತೀನಿ, ಈ ರೀತಿಯಾಗಿ ಮಾಡೋದಕ್ಕಿಂತ ವೈದ್ಯರ ಬಳಿ ಹೋಗಿ ತಪಾಸಣೆಗೆ ಒಳಪಟ್ಟು ಮುಂದೆ ಆ ಕಾಯಿಲೆಯನ್ನು ಖಚಿತಪಡಿಸಿ ಯಾವ ಕಾಯಿಲೆ ಇದೆ ಡಯಾಗ್ನೋಸಿಸ್ ಮಾಡಿಕೊಂಡು ನಂತರ ಯಾವ್ದಾದ್ರು ಚಿಕಿತ್ಸೆಯನ್ನು ಫಾಲೋ ಮಾಡಬಹುದು. ಈ ಪೈಲ್ಸ್ ಉಂಟಾಗಿ ಗುದಗತ ರೋಗಗಳು ಅಂತ ಹೇಳ್ತೀವಲ್ಲ, ಎಸ್ ಸರ್, ಇದು ಉಂಟಾಗಲಿಕ್ಕೆ ಏನೇನು ಕಾರಣಗಳನ್ನು ತಾವು ಪಟ್ಟಿ ಮಾಡ್ತೀರಿ? ಅಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಎಸ್, ಡೆಫಿನೆಟ್ಲಿ ಸರ್. ಅದನ್ನ ನಾವು ಆ ತರ ಕಾರಣಗಳನ್ನು ನಾವು ಕಂಡುಹಿಡಿದು ಅವುಗಳನ್ನು ನಾವು ಬಿಟ್ಬಿಟ್ರೆ ಖಂಡಿತವಾಗಿ ಕೂಡ ನಾವು ಗುದಗತ ರೋಗದಿಂದ ದೂರ ಇರಬಹುದು. ಏನು ಕಾರಣಗಳನ್ನು ತಾವು ಪಟ್ಟಿ ಮಾಡಿ? ಮೂಲ ಕಾರಣ ನಾ ಈಗಾಗಲೇ ಹೇಳಿದಾಗೆ ಮಲಬದ್ಧತೆ. ಮಲಬದ್ಧತೆಗೆ ಕಾರಣ ಅನೇಕ ಕಾರಣಗಳಿದೆ. ನಾವು ಸೇವಿಸುವಂತಹ ಆಹಾರ ಪದಾರ್ಥದಲ್ಲಿ ನಾರಿನಂಶೆಯ ಕೊರತೆ, ನೀರಿನಂಶೆಯ ಕೊರತೆ, ದ್ರವ ಪದಾರ್ಥಗಳ ಕೊರತೆ. ಇವತ್ತಿನ ಒಂದು ದೈನಂದಿನ ನಮ್ಮ ಜೀವನ ಶೈಲಿ ಹೇಗೆ ಆಗಿದೆ ಅಂದರೆ, ಮುಂಜಾನೆ ಒಂದು ಗ್ಲಾಸ್ ನೀರು ಕುಡಿದ್ರೆ ಒಮ್ಮೆಲೆ ಸಂಜೆಗೆ ಒಂದು ಗ್ಲಾಸ್ ಕುಡಿಯುವಂಥದ್ದು ಪರಿಸ್ಥಿತಿ ಬಂದಿದೆ. ನಮ್ಮ ದೇಹಕ್ಕೆ ಎಷ್ಟು ನೀರು ಬೇಕೋ ಅಷ್ಟಿಲ್ಲ, ಯಾವ ರೀತಿ ಆಹಾರ ತಗೋಬೇಕು ತಗೊಳ್ತಾ ಇಲ್ಲ, ಇದು ಮಲಬದ್ಧತೆ ಮೂಲ ಕಾರಣ. ನೀರಿನ ಅಂಶ ಮತ್ತು ಫೈಬರ್ ನಾರಿನಂಶ ಕೂಡ ಕೊರತೆಯಿಂದ ಆಗ್ತದೆ. ಅದಕ್ಕಿಂತ ಹೆಚ್ಚಾಗಿ ರೆಡಿಯಾಗಿರುವಂಥ ಆಹಾರ ಪದಾರ್ಥಗಳು, ಶೇಖರಿಸಿದಂಥ ಆಹಾರ ಪದಾರ್ಥಗಳಾಗಿರ್ಬೋದು, ಕರಿದಂಥ ಆಹಾರ ಪದಾರ್ಥಗಳಾಗಿರ್ಬೋದು, ಅಥವಾ ಚಾಟ್ಸ್ ಅಂತೇಳಿ ಇವತ್ತೇನು ಫೇಮಸ್ ಇದೆ ಆ ಆಹಾರ ಪದಾರ್ಥಗಳು ಸೇವನೆ ಮಾಡೋದರಿಂದ ನಮ್ಮ ಒಂದು ಪಚನ ಕ್ರಿಯೆ ವ್ಯತ್ಯಾಸವಾಗಿ ಅಲ್ಲಿಂದನೂ ಕೂಡ ಸಮಸ್ಯೆ ಆಗ. ಇದಲ್ಲದೇ ಇಂಟ್ರಾ ಅಬ್ಡಾಮಿನಲ್ ಪ್ರೆಷರ್ ಅಂತೀವಿ, ಹೊಟ್ಟೆ ಒಳಗಿನ ಪ್ರೆಷರ್ ಜಾಸ್ತಿ ಆದಾಗ, ಉದಾಹರಣೆಗೆ ಫಿಸಿಯಾಲಜಿಕಲಿ ಪ್ರೆಗ್ನೆನ್ಸಿ ಒಳಗೆ ಪ್ರೆಗ್ನೆನ್ಸಿ ಆದಾಗ ನಾವು ಪ್ರೆಷರ್ಲಿಂದನೂ ಕೂಡ ಅಲ್ಲಿ ಪ್ರೆಷರ್ ಆಗ್ತದೆ. ಏನಾದರೂ ಬೇರೆ ಕಾಯಿಲೆಗಳಾಗಿರ್ಬೋದು, IBS ಆಗಿರ್ಬೋದು, ಇತ್ಯಾದಿ ಕಾಯಿಲೆಗಳಿಗೂ ಕೂಡ ಈ ಒಂದು ಮೂಲವ್ಯಾಧಿ ಬರಲಿಕ್ಕೆ ಇರ್ತದೆ. ಇದೆಲ್ಲ ಅಲ್ಲದೇ ಕೂಡ ಮನುಷ್ಯರಲ್ಲಿ ಹೆಚ್ಚು ಬರುವಂಥದ್ದಾಗಿದೆ, ಪ್ರಾಣಿಗಳಲ್ಲಿ ಬರುವುದಿಲ್ಲ. ಅವು ನಾಲ್ಕು ಕಾಲಿನಿಂದ ನಡೀತದೆ, ಮನುಷ್ಯರು ಎರಡು ಕಾಲಿಂದ ನಡೀತೀವಿ. ಅಲ್ಲಿ ಗುರುತ್ವಾಕರ್ಷಣ ಶಕ್ತಿ ಅದು ಏನಿರ್ತದೆ, ಆ ಪ್ರೆಷರ್ ಏನದ ನ್ಯಾಚುರಲ್ ಆಗಿ ಅದು ಜಾಸ್ತಿ ಮಾಡ್ತದೆ. ಮತ್ತು ಇನ್ನೂ ಕೆಲವರು ವ್ಯಕ್ತಿಗಳು ವಿಶೇಷವಾಗಿ ಕಾನ್ಸ್ಟಂಟ್ ನಿಂತ್ಕೊಂಡು ಕೆಲಸ ಮಾಡುವಂಥವ್ರಿಗೆ, ಕಾನ್ಸ್ಟಂಟ್ ಆಗಿ ಕೂತ್ಕೊಂಡು ಬಹಳ ಸಮಯದ ಕೆಲಸ ಮಾಡುವಂಥವ್ರಿಗೆ, ಮತ್ತು ಕೆಲವಂಥ ಅಭ್ಯಾಸ ಯಾವ ರೀತಿ ಅಂದರೆ ಇತ್ಯಾದಿ ಚಟಾದಿಗಳಿರ್ತದೆ, ಸ್ಮೋಕಿಂಗ್ ಮಾಡೋಕ್ಕೆ ಅಥವಾ ಮೋಷನ್ಗೆ ಹೋದಾಗ ಎರಡು ತಾಸು ಗಂಟಲೆ ಕೂತ್ಕೊಳ್ಳೋದು, ಇವೆಲ್ಲ ಅನೇಕ ಕಾರಣಗಳು ಕೂಡ ಮೂಲವ್ಯಾಧಿ ಅಥವಾ ಈ ಗುದಗತ ರೋಗಗಳಿಗೆ ಕಾರಣ ಆಗ್ತದೆ ಅಂತ ಹೇಳಿ ಕಿಚ್ಚಪಡ್ತದೆ. ಈಗ ಈ ರೋಗ ಬರಲಿಕ್ಕೆ ಕಾರಣಗಳನ್ನ ನಾವು ಗೊತ್ತಾಯ್ತು, ಅಂದರೆ ಪೈಲ್ಸ್ ಬಂದದ. ಎಸ್ ಸರ್, ಗುದಗತ ರೋಗ ಬಂದದ, ನಾನು ಅದನ್ನ ತಜ್ಞ ವೈದ್ಯರು ತೋರಿಸ್ಬೇಕು ಅಂತ ಹೇಳಿ ನಮ್ಮ ರೋಗಿಗಳಿಗೆ ಗೊತ್ತಾಗೋದು ಯಾವಾಗ, ಏನು ಲಕ್ಷಣಗಳನ್ನ ಈ ಗುದಗತ ರೋಗಗಳು ತೋರಿಸ್ತದೆ? ವಿಶೇಷವಾಗಿ ಮೂಲವ್ಯಾಧಿಯಲ್ಲಿ ಮೊದಲು ನೋವು ಇಲ್ಲದೇ ರಕ್ತಸ್ರಾವ ಕಂಡುಬರ್ತದೆ. ವ್ಯಕ್ತಿಗೆ ಟಾಯ್ಲೆಟ್ಗೆ ಹೋದಾಗ ಒಂದು ರಕ್ತಸ್ರಾವ ಆಗಿರೋದು ಕಂಡುಬರ್ತದೆ. ಮೊದಲನೇ ದಿನಗಳಲ್ಲಿ ಅದು ನೋವು ಇರುವುದಿಲ್ಲ. ನಂತರ ದಿನದಲ್ಲಿ ಯಾವಾಗ ಅದು ಮೊಳಕೆ, ನಾನು ಹೇಳಿದಾಗೆ ಗಂಟುಗಳು ಗುದಭಾಗದಲ್ಲಿ ಅಥವಾ ಗುರುಭಾಗದ ಹೊರಗದಲ್ಲಿ ಮೊಳಕೆಗಳೇನು ಕಾಣ್ತದೆ, ಆ ಮೊಳಕೆಗಳಿಂದ ಏನು ಹೊರಗಡೆ ಬರ್ತದೆ, ಕೂಡಲಿಕ್ಕೆ ತೊಂದರೆ ಆಗ್ತದೆ, ಓಡಾಡಲಿಕ್ಕೆ ತೊಂದರೆ ಆಗ್ತದೆ. ಆ ರಕ್ತದ ಬರೋದ್ರ ಜೊತೆಗೆ ಕೀವು ಇತ್ಯಾದಿಗಳು ಕೂಡ ಬಂದಾಗ ವ್ಯಕ್ತಿಗಳಿಗೆ ಅನಿಸ್ತದೆ ಏನೋ ಸಮಸ್ಯೆ ಆಗಿದೆ ಅಂಥೇಳಿ. ಈ ಒಂದು ಸಮಸ್ಯೆಗಳಿದ್ದಾಗ ಆ ವ್ಯಕ್ತಿ ವೈದ್ಯರ ಬಳಿಗೆ ಹೋಗ್ಬೇಕು ಅನಿಸ್ತದೆ. ಅಥವಾ ಗೊತ್ತಿಲ್ಲದೇ ಬ್ಲೀಡಿಂಗ್ ಆಗೋದು, ಅಥವಾ ನೋವು ಇದ್ದುಕೊಂಡು ಬ್ಲೀಡಿಂಗ್ ಆಗೋದು, ಕೆಲವೊಂದು ಮೊಳಕೆ ಹೊರಗೆ ಬಂದು ಅದು ಮೊಳಕೆ ಕೂಡಲಿಕ್ಕೆ ಆಗ್ತಾ ಇರೋವಂಥ ಪರಿಸ್ಥಿತಿ ಒಳಗೆ ಆ ರೋಗಿಗಳಿಗೂ ಅನಿಸ್ತದೆ ಇವತ್ತೇನೋ ಸಮಸ್ಯೆ ಆಗಿದೆ, ನನಗೆ ವೈದ್ಯರ ಬಳಿ ಹೋಗಬೇಕು ಅಂತಂದ. ಈ ಮಲಬದ್ಧತೆ ಮತ್ತು ರಕ್ತಸ್ರಾವ, ಆ ಜಾಗದಲ್ಲಿ ಆಗಿರುವಂತಹ ಗಂಟು, ಆ ಜಾಗದಲ್ಲಿ ಆಗಿರುವಂತಹ ನೋವು ಇತ್ಯಾದಿಗಳು ಕೂಡ ಈ ಇದರ ಲಕ್ಷಣಗಳಾಗಿರ್ತವಂತ. ಡಾಕ್ಟರ್ ಸಿಂಧನಗೌಡ ಪಾಟೀಲ್ ಅವರೇ, ಏನೇನು ಚಿಕಿತ್ಸೆ ಈ ಗುದಗತ ರೋಗಿಗಳಿಗೆ ಲಭ್ಯ ಅದ, ಆ ಕುರಿತಂತೆ ಮಾಹಿತಿ ಮಾಡ್ಕೊಡ್ಬೋದಾ? ಆಧುನಿಕ ಹೇಳ್ದಂಗೆ ಆಧುನಿಕ ಚಿಕಿತ್ಸೆಗಳಲ್ಲಿ ಸಾಕಷ್ಟು ಈಗ ಹೆಮರೋಡಕ್ಟಮಿ ಅಂತ ಹೇಳ್ತೀವಿ, ಅದರಲ್ಲಿ ಸ್ಟೆಪಲ್ಡ್ ಹೆಮರೋಡಕ್ಟಮಿ ಅಂತೇಳಿ, ಸ್ಕ್ಲೀರೋಥೆರಪಿ ಇದೆ, ರಬ್ಬರ್ ಬ್ಯಾಂಡ್ ಲ್ಯಾಗೇಷನ್ ಇದೆ, ಲೇಸರ್ ಇದೆ, ಸಾಕಷ್ಟು ಚಿಕಿತ್ಸಾ ವಿಧಾನಗಳಿದೆ. ಅದು ಅದರದೇ ಆದ ಒಂದು ಡಿಸ್ಅಡ್ವಾಂಟೇಜನ್ನು ಹೊಂದಿದೆ ಅಂತ ಹೇಳಿಕ್ಕೆ ಮೊದಲು ಬಯಸ್ತಾ ಇದ್ದೇನೆ. ಆಯುರ್ವೇದನ ವೈದ್ಯನಾದಂಥ ನಾನು ಕಳೆದ 20 ವರ್ಷಗಳಿಂದ 15,000-16,000 ರೋಗಿಗಳನ್ನು ಚಿಕಿತ್ಸೆ ಮಾಡಿದ ಅನುಭವದ ಮೇಲೆ ನಾನು ಹೇಳಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಅಂದರೆ ಮುಖ್ಯವಾಗಿ ನಾನು ಹೇಳಿದೆ, ನಮ್ಮದು ಡೈಜೆಸ್ಟಿವ್ ಪವರ್, ಅದನ್ನು ಅಗ್ನಿ ಅಂತ ಏನು ಆಯುರ್ವೇದ ಕರಿತೀವಿ, ಅದನ್ನು ಸರಿ ಮಾಡ್ಕೋಬೇಕು ಅಂತ. ಅದನ್ನು ಸರಿ ಮಾಡಬೇಕು ಅಂತಂದರೆ ನಾವು ಸರಿಯಾದ ಆಹಾರ ಕ್ರಮ ಇರಬೇಕು. ವಿಶೇಷವಾಗಿ ಮಜ್ಜಿಗೆ ಅನ್ನುವಂಥದ್ದು ಏನಿದೆ, ಮೊದಲು ಅದನ್ನು ಶೇಖರಣೆ ಮಾಡಲೇಬೇಕು, ತಪ್ಪಲು ಪಲ್ಲೆ ಇತ್ಯಾದಿ ಮಾಡಲೇಬೇಕು. ಅದರ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಕೆಲವೊಂದು ಸಮಸ್ಯೆ ಅನುಸಾರ, ಈಗ ಮಲಬದ್ಧತೆ ಇದ್ದರೆ ಮಲಬದ್ಧತೆ ನಿವಾರಣೆ ಮಾಡಲಿಕ್ಕೆ ಸ್ವಾದಿಷ್ಟ ವಿರೇಚನ ಚೂರ್ಣ ಅಂತ ಇರ್ಬೋದು, ಅವಿಪತ್ತಿಕರ ಚೂರ್ಣ, ಪಿತ್ತ ಉಲ್ಬಣವಾಗಿ ಮಲಬದ್ಧತೆ ಇದ್ದಾಗ ಅವಿಪತ್ತಿಕರ ಚೂರ್ಣ ಆಗಿರ್ಬೋದು, ಸ್ವಾದಿಷ್ಟ ವಿರೇಚನ, ಅಭಯಾರಿಷ್ಟ ಆಗಿರ್ಬೋದು, ಅಥವಾ ಮಾರ್ಕೆಟ್ ಪ್ರಿಪರೇಷನ್, ಸಾಕಷ್ಟು ಔಷಧಿಗಳು ಸಿಗ್ತಾ ಇದ್ದಾವೆ ಮಲಬದ್ಧತೆಯನ್ನು ನಿವಾರಣೆ ಮಾಡುವಂಥದ್ದು. ಉರಿ ನೋವು ಬಾವು ಇರೋದರಿಂದ, ನಾವು ಮಲಬದ್ಧತೆ ಇತ್ಯಾದಿ ಇರೋದರಿಂದ ನಾವೇನು ಮಾಡ್ತೀವಿ, ಸಿಜ್ ಬಾತ್ ಅಥವಾ ಅವಗಾಹ ಸ್ವೇದ ಅಥವಾ ಸಿಜ್ ಬಾತ್ ಅಂತೇನು ಕರಿತೀವಿ, ತ್ರಿಫಲ ಕಷಾಯ ಅಥವಾ ಪಂಚವಲ್ಕಲ ಕಷಾಯ ದ್ರವ್ಯಗಳನ್ನು ಬಿಸಿ ನೀರಿನೊಟ್ಟಿಗೆ ಹಾಕಿ ಅದರಲ್ಲಿ ಕೂತ್ಕೊಂಡು ಮೋಷನ್ ಮಾಡ್ದಂಗೆ ಜೋರು ಮಾಡೋದು, ಒಳ ಜಗ್ಗೋದು ಮಾಡೋದ್ರಿಂದ ಆ ಜಾಗದ ಒಂದು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ತೀವಿ, ಉರಿ ನೋವು ಬಾವನ್ನು ಕಡಿಮೆ ಮಾಡ್ಕೊಳ್ತೀವಿ. ಇದರ ಜೊತೆಗೆ ನೋವಿದ್ದಾಗ ನೋವಿನ ಮಾತ್ರೆ ಇತ್ಯಾದಿ ಔಷಧಿ ವೈದ್ಯರ ಬಳಿ ಹೋದಾಗ ಅದು ಆ ಚಿಕಿತ್ಸೆ ಕೊಡ್ತಾರೆ. ಇದರ ಜೊತೆಗೆ ಕ್ಷಾರಸೂತ್ರ ಮತ್ತು ಕ್ಷಾರಕರ್ಮ, ಇವು ಭಾಳ ಶ್ರೇಷ್ಠವಾದ ಚಿಕಿತ್ಸಾ ಪದ್ಧತಿಗಳು. ಕ್ಷಾರಸೂತ್ರ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠ ಚಿಕಿತ್ಸೆ. ನಮ್ಮ ಪಿತಾಮಹ ಎಲ್ಲ ನಮ್ಮ ಟೀಚರ್ಸ್ಗಳು ಕೂಡ ಕಳೆದ ಎಷ್ಟೋ ವರ್ಷಗಳಿಂದ ಮಾಡ್ಕೋತಾ ಬಂದಿದ್ದಾರೆ. ಅದು ಕ್ಷಾರಕರ್ಮ ಅನ್ನುವಂಥದ್ದು ಮೊದಲೇ 2-3 ಹಂತದಲ್ಲಿದೆ. ಇನಿಷಿಯಲ್ 1st grade, 2nd grade, 3rd grade, 4th grade ಅಂತ. ಇನಿಷಿಯಲ್ 1st grade, 2nd grade ಔಷಧಿ ಮೂಲಕ ಮಾಡ್ಬೋದು. ಲೇಟ್ 2nd grade ಅಥವಾ 3rd grade ನಾವು ಕ್ಷಾರ ಕರ್ಮದ ಮೂಲಕನೂ ಮಾಡ್ಬೋದು, ಅಥವಾ ಕ್ಷಾರ ಚಿಕಿತ್ಸೆ ಮೂಲಕವೂ ಮಾಡ್ಬೋದು. ಇವೆರಡು ಕ್ಷಾರಸೂತ್ರ ಮತ್ತು ಕ್ಷಾರ ಕರ್ಮ ಅನ್ನುವಂಥದ್ದು ಗುದಗತ ರೋಗಗಳಲ್ಲಿ ವಿಶೇಷ ಬಗಂದರಲ್ಲಿ ಕೂಡ ಇದೆ ಅಂತ ಹೇಳಿ ಬಯಸ್ತೇನೆ. ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಅವರು ಬಹಳ ವಿಸ್ತೃತವಾಗಿ ಮಾಹಿತಿ ನೀಡಿದ್ರಿ. ಮುಖ್ಯವಾಗಿ ಆಯುರ್ವೇದೊಳಗೆ ಅಂತಂದ್ರೆ ಕೆಲವೊಂದಿಷ್ಟು ಯಾವ ಸೇವಿಸಬೇಕು, ಯಾವ ಸೇವಿಸಬಾರ್ದು ಅನ್ನೋದನ್ನು ಬಹಳ ಪ್ರಮುಖ. ಬಹಳಷ್ಟು ಸರಿ ನಮಗೇನು ಅನಿಸ್ತದೆ, ಈ ತರ ಸಮಸ್ಯೆಗಳು ಆದ ತಕ್ಷಣ ನಾವು ಹೋಗ್ತೀವಿ, ಇಲ್ಲ ಉಂಗ್ರ ಹಾಕಿಸ್ಕೊಂಡು ಬರ್ತೀನಿ, ಇಲ್ಲ ಬಳ್ಳಿ ಹಾಕಿಸ್ಕೊಂಡು ಬರ್ತೀನಿ, ಇಲ್ಲ ಬರೇ ಕೊಟ್ಟಿಸ್ಕೊಂಡು ಬರ್ತೀನಿ, ಇವು ಯಾವ ಮೂಢನಂಬಿಕೆಗಳು ಇಲ್ಲಿ ಕೆಲಸ ಮಾಡೋದಿಲ್ಲ. ಇದು ಕೇವಲ ನಮ್ಮ ಮಾನಸಿಕ ಒಂದು ಸಮಾಧಾನಕ್ಕೋಸ್ಕರ ಇರಬಹುದು. ನಿಜವಾಗ್ಲೂ ವೈದ್ಯರ ಬಳಿ ಹೋಗಿ ಚಿಕಿತ್ಸೆ ಡಯಾಗ್ನೋಸ್ ಮಾಡಿಕೊಂಡು ಚಿಕಿತ್ಸೆ ಮಾಡ್ಕೊಳ್ಳೋದು ಒಳ್ಳೆಯದು. ಆದ್ರೆ ಒಟ್ಟಿಗೆನೆ ನೀವು ಕೇಳ್ದಂಗೆ ಯಾವುದು ಸೇವಿಸಬೇಕು ಸೇವಿಸಬಾರ್ದಂತೆ. ಮೊಟ್ಟ ಮೊದಲೇ ಹೇಳಿದೆ, ಮಲಬದ್ಧತೆಯ ಮೂಲ ಕಾರಣ ಇರೋದ್ರಿಂದ ನಾವು ಯಥೇಚ್ಛವಾಗಿ ಪಾನೀಯಗಳನ್ನು ಸೇರಿಸಬೇಕು, ನೀರಿನ ಅಂಶ. ಅದಕ್ಕೆ ಹೆಚ್ಚೆಚ್ಚಾಗಿ ನೀರನ್ನು ಸೇವನೆ ಮಾಡಬೇಕು. ಬಿಸಿ ನೀರು ತಗೊಂಡ್ರೆ ಇನ್ನೂ ಒಳ್ಳೆಯದು. ಅದರ ಜೊತೆಗೆ ಎಳೆನೀರು ತಗೊಳ್ಳೋದು ಒಳ್ಳೆಯದು, ಅದರ ಜೊತೆ ಮಜ್ಜಿಗೆ ತಗೊಳ್ಳೋದು ಒಳ್ಳೆಯದು, ಸರ್ಬತ್ ತಗೊಳ್ಳೋದು ಒಳ್ಳೆಯದು. ಕಾಲಾನುಕ್ರಮೇಣ ನಾವು ಇವುಗಳನ್ನು ಹೆಚ್ಚು ಸೇವನೆ ಮಾಡಬೇಕು, ನಾರಿನ ಅಂಶ ಕೂಡ ಬೇಕು. ಇದರ ಜೊತೆಗೆ ಹಣ್ಣುಗಳು ಮತ್ತು ಹಸಿರು ತರಕಾರಿಗಳನ್ನು ಹೆಚ್ಚು ಸೇವನೆ ಮಾಡಬೇಕು. ಎಲ್ಲ ಹಣ್ಣುಗಳು ಆ ಸೀಸನ್ದಲ್ಲಿ ಸಿಗುವಂಥ ಹಣ್ಣುಗಳನ್ನು ಸೇವನೆ ಮಾಡೋದ್ರಿಂದ ಮತ್ತು ಸೊಪ್ಪಿನ ಪಲ್ಯಗಳನ್ನು, ಹಸಿರು ತರಕಾರಿ ಸೊಪ್ಪಲು ಪಲ್ಯಗಳನ್ನು ಸೇವನೆ ಮಾಡೋದ್ರಿಂದ ನಾರಿನ ಅಂಶ ಹೆಚ್ಚಿರೋದ್ರಿಂದ ಆ ವ್ಯಕ್ತಿಗೆ ಮಲಬದ್ಧತೆ ಇರೋದಿಲ್ಲ. ಅದರ ಜೊತೆಗೆ ಕಡಲೆ ಹಿಟ್ಟಿಂದ ಮಾಡಿರುವಂಥದ್ದಾಗಿರ್ಬೋದು, ಕರಿದ ಪದಾರ್ಥಗಳಾಗಿರ್ಬೋದು, ಬೇಕರಿಯಿಂದ ತಯಾರಿ ಮಾಡಿದಂಥ, ಈಗಾಗಲೇ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ಮುಂಜಾನೆ ಎದ್ದ ತಕ್ಷಣ ಚಹಾ ಬಿಸ್ಕಿಟ್ಟು ಚಹಾ ಬ್ರೆಡ್ ತಿನ್ನುವಂಥ ಅಭ್ಯಾಸ ಸಾಕಷ್ಟು ಆಗಿದೆ. ಇದರಿಂದ ಪಚನಕ್ರಿಯೆ ವ್ಯತ್ಯಾಸದ ಜೊತೆ ಜೊತೆಗೆ ಮಲಬದ್ಧತೆ ಆಗಿ ನಮಗೆ ಈ ಕಾಯಿಲೆಗಳು ಬರ್ತದೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಅವರೇ, ಬಹಳ ವಿಸ್ತೃತ ಮಾಹಿತಿ ನೀಡಿದಂಥ ತಮಗೆ ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಧನ್ಯವಾದ. ಧನ್ಯವಾದಗಳು ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಅವರೇ, ನಮಸ್ಕಾರ. ಗುದದ್ವಾರದ ತೊಂದರೆಗಳು ಈ ಕುರಿತು ಇದುವರೆಗೂ ಡಾ ಸಿದ್ದನಗೌಡ ಪಾಟೀಲ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಈ ವಾರದ ಪ್ರಶ್ನೆ, ಗುದದ್ವಾರದ ತೊಂದರೆಗಳಿಗೆ ಆಯುರ್ವೇದದಲ್ಲಿ ಇರುವ ಎರಡು ಪ್ರಮುಖ ಚಿಕಿತ್ಸೆಗಳನ್ನು ತಿಳಿಸಿ. ಪ್ರಶ್ನೆ ಮತ್ತೊಮ್ಮೆ, ಗುದದ್ವಾರದ ತೊಂದರೆಗಳಿಗೆ ಆಯುರ್ವೇದದಲ್ಲಿ ಇರುವ ಎರಡು ಪ್ರಮುಖ ಚಿಕಿತ್ಸೆಗಳನ್ನು ತಿಳಿಸಿ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಒಂದು ವಾರದ ಒಳಗಾಗಿ ಅಂಗೈಯಲ್ಲಿ ಆಯುರ್ವೇದ ಸರಣಿ ಕಾರ್ಯಕ್ರಮ ರಸಪ್ರಶ್ನೆ ವಿಭಾಗ ಹೆಗ್ಗೇರಿ ಆಯುರ್ವೇದ ಕಾಲೇಜ್ ಮತ್ತು ಆಸ್ಪತ್ರೆ ಹೆಗ್ಗೇರಿ ಬಡಾವಣೆ ಹಳೆ ಹುಬ್ಬಳ್ಳಿ 58002 ಈ ವಿಳಾಸಕ್ಕೆ ತಲುಪಿಸಬೇಕು. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳೀನ, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಅಂಗೈಯಲ್ಲಿ ಆಯುರ್ವೇದ ವಾತ ಪಿತ್ತ ಕಫ ಸಮತೋಲನವೇ ಆರೋಗ್ಯ ಮೆಣಸು ಶುಂಠಿ ಅಲವೇರ ಜೀರಿಗೆ ಇಂಗು ತೆಂಗು ನಿಸರ್ಗವೇ ಇದೇ ಔಷಧಾಲಯ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಹೆಗ್ಗೇರಿ ಹುಬ್ಬಳ್ಳಿ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ. ಮಹಿಳೆಯರಲ್ಲಿ ಉದ್ಯಮಶೀಲತೆ, ಈ ವಿಷಯದ ಕುರಿತು ಹಾವೇರಿಯ ದೇವಿ ಹೊಸೂರಿನ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ನೇತ್ರಾವತಿ ಅಶೋಕ್ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳೀನ್. ಆತ್ಮೀಯ ಕೇಳುಗರೇ ನಮಸ್ಕಾರ. ಈಗ ಅಡಿಕೆ ತಟ್ಟೆ ಆ ಥರದ್ದೆಲ್ಲ ನೋಡಿದಾಗ ಇದೇನು ನಮಗೆ ಕಾಣಲ್ಲ, ಕಣ್ಣು ಮುಂದೆ ಕಾಣ್ತಾ ಇದ್ರು ಅದು ನಮ್ಗೆ ಗೊತ್ತಾಗಲ್ಲ. ಹೌದಾ, ನಾವೆಲ್ಲ ಪಿ ಪಿ ಮಾಡಿ ಊದು ಆಟಾಡಿದ್ದೇವೆ ಅದು ಎಷ್ಟೊಂದ್ಸಲ, ಆದರೆ ಅದು ಪೈಪ್ ಥರ ಯೂಸ್ ಮಾಡ್ಬೋದು ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಅದು ವಾಟರ್ ಅಬ್ಸರ್ವ್ ಆಗಲ್ಲ, ಪೇಪರ್ ಆದ್ರೆ ನಿಮ್ಗೆ ಮುದ್ರೋಗ್ಬಿಡುತ್ತೆ. ಸೊ ಇಂಥದ್ದೆಲ್ಲ ಐಡಿಯಾಗಳು ನಾವು ಕಣ್ಣಾರೆ ನೋಡ್ತಾ ಇರ್ತೇವೆ ಸರ್. ಸಣ್ಣ ಮಕ್ಕಳಿಂದ ನೀವು ಒಂದು ಹುಣಸೆಹಣ್ಣು ಮತ್ತೆ ಬೆಲ್ಲ ಹಾಕಿ ಜೀಪೋದು, ಅದು ನಾವು ದೊಡ್ಡ ಉದ್ಯಮಶೀಲತೆಯವರು ಬರಬೇಕು ಅಂತಿಲ್ಲ, ಚಿಕ್ಕಿ ಮಾಡೋದಾಗ್ಲಿ, ನೀವು ಶೇಂಗಾ ಬೆಳೀತಿದ್ರೆ ಚಿಕ್ಕಿ ಮಾಡಿ, ಇಲ್ಲಾರೆ ಅವರೆಕಾಯಿ ಸೀಸನ್, ಅವರೆಕಾಯಿ ಸೀಸನ್ ಬಂದಾಗ ಅವರೆಕಾಯಿ ಕಾಳ್ದು ಬೇಳೆ ತರ ಮಾಡಿ ಕುರ್ಕುರೆ ತರ ಮಾಡಿ ಮಾರ್ತಾರೆ, ಅದು ಎಷ್ಟು ಒಳ್ಳೆ ಐಡಿಯಾಗಳಿರ್ತವೆ. ಹಸು ಹಸು ಗೈನಕರಕ್ಕೆ ಬಂದ್ರೆ ನೀವು ಬೆಣ್ಣೆ ಮಾಡಿ ತೆಗೆದು ಮಾರಿ, ಬರೀ ಹಾಲು ಹಾಕೋ ಬದ್ಲಿ ಬೆಣ್ಣೆ ಮಾಡಿ ತುಪ್ಪ ಮಾಡಿ, ಅದಕ್ಕೆ ನಿಮ್ಗೆ ಒಳ್ಳೆ ಡಿಮ್ಯಾಂಡ್ ಇರುತ್ತೆ. ಹಳ್ಳಿ ಕಡೆಯಿಂದ ಸಿಟಿ ಜನ ಬಂದು ಬಂದು ತಗೊಂಡು ಹೋಗ್ತಾರೆ. ತುಂಬಾ ಹತ್ರ ಹತ್ರ ಸಿಟಿಗಳಲ್ಲೆಲ್ಲ ನೀವೇನ್ ಮಾಡ್ಬೇಕು, ಸಣ್ಣದಾಗಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದಿಷ್ಟು ಕಾಂಟ್ಯಾಕ್ಟ್ ನಂಬರ್, ಈಗ ಬೆಂಗಳೂರು ಕಡೆ ಇದ್ರೆ ಇಲ್ಲ ಧಾರವಾಡ ಕಡೆ ಇದ್ರೆ ಹೈಪರ್ ಸಿಟಿ ನಿಮ್ಗೆ ಗೊತ್ತಿರುತ್ತೆ, ಅಲ್ಲೆಲ್ಲ ಅಪಾರ್ಟ್ಮೆಂಟ್ ಒಳ್ಳೆ ಅಫಿಷಿಯಲ್ ಕಾಲೋನಿ ಇದ್ರೆ ಜಸ್ಟ್ ಒಂದ್ ಸ್ವಲ್ಪ ನಿಮ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಬಿಟ್ಟು ಬಂದ್ಬೋದು, ನನ್ಗೆ ಒಳ್ಳೆ ರೀತಿಯಾಗಿ ಬೆಣ್ಣೆ ಸಿಗುತ್ತೆ, ತುಪ್ಪ ಸಿಗುತ್ತೆ, ಮತ್ತೆ A1 ಮಿಲ್ಕ್ ಅಂತ ವಾಟ್ಸ್ಆಪ್ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಸೋಮನಳ್ಳಿ ಸಿಸಿ ಹೌದು, ಏನ್ ಮಾಡ್ತಿದ್ದ, ಶೇಂಗಾ ನಾಟಿ ಶೇಂಗಾ ಬೆಳಿತಿದ್ದ, ಅದು ವಾಟ್ಸ್ಆಪ್ ಅಲ್ಲಿ ಹಾಕ್ಬಿಡೋ, ನನಗೆ ನಾಟಿ ಶೇಂಗಾ ಇದೆ ಒಂದ್ 2 ಕ್ವಿಂಟಲ್ ಇದೆ, ಯಾರಿಗೆ ಬೇಕು ಹೇಳಿ ಅಂತ ಹೇಳಿ ಬಂದ್ ತಗೊಂಡೋಗ್ರೆ, ಅವ್ರೆ ಬಂದ್ ತಗೊಂಡೋಗ್ಬಿಡೋರು. ಹೌದು, ಇಲ್ಲ ಅಂದ್ರೆ ಅವ್ರು ಆರ್ಡರ್ ಕೊಟ್ಬಿಟ್ಟಿರ್ತ ಸಣ್ಣ ಆಟೋ ಇತ್ತು, ಆಟೋ ತಗೊಂಡೋಗಿ ಕೊಟ್ಟು ಬಂದ್ಬಿಡವ, ಅಂದ್ರೆ ಅದು ಕೂಡ ಮಾರುಕಟ್ಟೆನೂ ಬಹಳ ಸರಳವಾಗಿ, ಬಹಳ ಸರಳವಾಗುತ್ತೆ. ಆಮೇಲೆ ನಮ್ಮ ಸಣ್ಣ ಮಕ್ಕಳಲ್ಲಿ ನಮ್ಗೆ ಪ್ಯಾಕೆಟ್ ಹಾಲು ಕೊಡ್ಬೇಡಿ ಅಂತಾರೆ, A2 ಮಿಲ್ಕ್ ಕೊಡಿ ಅಂತಾರೆ ಡಾಕ್ಟರ್ಸ್. ನಾಟಿ ಹಸು ತಂದಿಟ್ಕೊಳ್ಳಿ ಮನೆಯಲ್ಲಿ, ನಾಟಿ ಹಸುಗೆ ಅದಕ್ಕೆ ನಿಮ್ಗೆ ಇಲ್ಲಿ 50 ರೂಪಾಯಿ ಇದ್ರೆ ಅಲ್ಲಿ 100 ರೂಪಾಯಿ ಲೀಟರ್ ಹಾಲು, ಹಾಲು ಯಾರು ಯಾರು ತಗೋಬಹುದು ಮೇಡಮ್ ಅಂತ ಕೇಳಿದ್ರೆ, ನೀವು ಡಾಕ್ಟರ್ಸ್ ಕೇಳಿ, ನಮ್ಮ ಹತ್ರ ಎ ಟು ಮಿಲ್ಕ್ ಸಿಗುತ್ತೆ ಅನ್ನೋದು. ಅಲ್ಲಿ ಬಂದಿರುವಂತ ಪೇಷಂಟ್ ಅವ್ರ ಮಕ್ಕಳಿಗೆಲ್ಲ ತಾವೇ ಹೇಳ್ತಾರೆ, ಅವರೇ ನಿಮ್ಮ ಹತ್ರ ಖುದ್ದಾಗಿ ಬಂದು ತಗೊಂಡು ಹೋಗ್ತಾರೆ. ಸೊ ಈ ತರದ್ದು ಬಿಸ್ನೆಸ್ಗೆ ಮಾರ್ಕೆಟಿಂಗ್ ತುಂಬಾ ಇದಾವೆ. ಯಾಕಂದ್ರೆ ಕನ್ಸ್ಯೂಮರ್ಸ್ ಈಗ ಹೆಲ್ತ್ ಕಾನ್ಶಿಯಸ್ ಆಗಿದ್ದಾರೆ, ನಮ್ಗೆ ಗ್ರಾಹಕರು ಬಹಳ ಹೆಲ್ತ್ ಕಾನ್ಶಿಯಸ್ ಆಗಿದ್ದಾರೆ. ನೀವು ಹೆಲ್ತಿಯಾಗಿ ಮಾಡಿದ್ರೆ ಆರ್ಗ್ಯಾನಿಕ್ ಈಗ ಪೌಷ್ಟಿಕಾಂಶ ಪೌಡ್ರು, ರಾಗಿ ಮಿಲೆಟ್, ರಾಗಿ ಮಿಲೆಟ್ ಮಾಡೋಕೆ ನಮ್ಗೆ ಏನು ತುಂಬಾ ಬೇಡ, ರಾಗಿನ ಒಣಗಿಸಿ ಮೊಳಕೆ ಕಾಳು ಹೊಡೆದು ಇದು ಮಾಡಿದ್ರೆ ಬಹಳ ಜನಕ್ಕೆ ಮನೇಲಿ ಮಾಡ್ಕೊಳಕ್ ಟೈಮ್ ಇಲ್ಲ. ನಿಮ್ಮ ಹತ್ರ ಫ್ರೆಶ್ ಆಗಿ ಒಂದು, ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ, ನನ್ನ ಮಗಳು ಸಣ್ಣ ಅವಳಿದ್ದಾಗ, ಅವ್ರು ಬಂದು ಕೇಳ್ತಾ ಇದ್ರು ನಿಮ್ಮ ಮಗು ಎಷ್ಟು ತಿಂಗಳು, ನಾವು ಮಾಲ್ಟ್ ಮಾಡ್ಕೊಡ್ತೀವಿ, ಏಜ್ ತಕ್ಕಂತೆ ಮಾಲ್ಟ್ ಮಾಡ್ಕೊಡ್ತೀವಿ, ನೀವು ನನ್ನ ಕಾಂಟ್ಯಾಕ್ಟ್. ಆ ಟೈಮಲ್ಲಿ ನೀವು ಒಬ್ಬರನ್ನಲ್ಲಿ ಹೇಳಿ ನಿಲ್ಲಿಸ್ಬಿಟ್ರೆ ನಿಮ್ಗೆ ಆರ್ಡರ್ ತಾನಾಗೆ ಬರುತ್ತೆ. ಎಲ್ಲ ಹೊರಗಡೆ ಆದ್ರೆ ಪ್ರಿಸರ್ವೇಟಿವ್ ಇರುತ್ತೆ. ಏಜ್ ತಕ್ಕಂತೆ ಫಸ್ಟ್ ಏಜ್ ಅಲ್ಲಿ ಬರೀ ರಾಗಿ ಕೊಡ್ಬೇಕು, ಫಸ್ಟ್ 6 ತಿಂಗಳಾದ್ಮೇಲೆ ಬರೀ ರಾಗಿ, 6 ರಿಂದ 8 ತಿಂಗಳು ನೀವು ಸ್ವಲ್ಪ ಕಾಳುಗಳು ಸೇರಿಸ್ಕೋಬಹುದು, ಬೇರೆ ಬೇರೆ ಕಾಳುಗಳು. ಸೊ ಈ ರೀತಿಯಾಗಿ ನೀವು ಅವ್ರಿಗೆ ಹೇಳಿದ್ರೆ ಅವ್ರು ಖಂಡಿತವಾಗ್ಲಿ ನಿಮ್ಮ ಹತ್ರ ಬರ್ತಾರೆ. ಮತ್ತೆ ನಮ್ಮ ಮಹಿಳೆಯರಲ್ಲಿ ಮೇನ್ ಯಾಕೆ ಬರಲ್ಲ ಅನ್ನೋದು ಹೇಳ್ತೀನಿ ಸರ್. ಒಂದು ಆಸ್ತಿ ಎಲ್ಲ, ಈಗ ನಮ್ಗೆ ಒಂದು ಉದ್ಯಮಶೀಲತೆ ಬೇಕು, ಒಂದಷ್ಟು ಹೂಡಿಕೆ ಬೇಕು, ಅವ್ರ ಹೆಸರಲ್ಲಿ ಆಸ್ತಿ ಇರಲ್ಲ, ಬ್ಯಾಂಕ್ ಅವರೆಲ್ಲರೂ ಸಾಲ ಕೊಡಲ್ಲ. ಸೊ ಹಂಗಾಗಿ ಕೆಲವರು ಬರಲ್ಲ, ಹಿಂದೆ ಜರಿತಾರೆ. ಇನ್ನೊಂದು, ನನ್ನ ಹತ್ರ ಅಷ್ಟೊಂದು ವಿದ್ಯಾಂಶ ಇಲ್ಲ, ನಾನು ಅಷ್ಟು ಕಲ್ತಿಲ್ಲ, ನನ್ಗೇನ್ ಗೊತ್ತಾಗತ್ತೆ ಅನ್ನೋ ಕಾರಣಕ್ಕೆ ಬರಲ್ಲ. ಕಲಿದವರು ಬಹಳ ಸಕ್ಸಸ್ಫುಲ್ ಆಗಿದ್ದಾರೆ. ನಾವು ಜೀವನ ನಂಗೆ ತುಂಬಾ ಪಾಠ ಕಲ್ತಿರ್ತಾರೆ, ನಾನು ಸ್ಕೂಲಲ್ಲಿ ಕಲಿಬೇಕಂತ ಇಲ್ಲ ಅದನ್ನ. ಸೊ ಅದೊಂದು. ಇನ್ನ ಎರಡನೇದೇನು, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ಈಗ ನಮ್ಮ ಮನೇಲಿ ತುಂಬಾ ಕಷ್ಟ ಇದೆ, ನಾನು ಮತ್ತೆ ವ್ಯಾಪಾರ ಮಾಡಿದ್ರೆ ನನ್ಗೆ ಕಷ್ಟ ಆಗುತ್ತೆ ಅನ್ನೋದು ಇಲ್ಲ, ನಿಮ್ಗೆ ಇನ್ನೂ ತುಂಬಾ ಅಭಿವೃದ್ಧಿ ಆಗುತ್ತೆ, ಅದಕ್ಕೆ ತಾಳ್ಮೆ ಇಟ್ಕೊಳ್ಳಿ, ಒಂದೆರಡು ಸಲಕ್ಕೆ ಫೇಲ್ ಅಂತ ಅನ್ಕೋಬೇಡಿ. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಗಂಡನ ಅಥವಾ ಮಕ್ಕಳ ಸಹಾಯ. ಈಗ ತುಂಬಾ ನನ್ನ 50ನೇ ವಯಸ್ಸಲ್ಲೂ ಮಾಡಿದ್ರು ಅಂತ ಹೇಳೋರು, ಅವ್ರ ಮಕ್ಕಳು ಸಹಾಯ ಮಾಡಿದಕ್ಕೆ ಅವ್ರು ತುಂಬಾ ಮುಂದುವರೆದ್ರು. ಇಲ್ಲ, ನಿನ್ ಕೈಲಿ ಏನಾಗುತ್ತೆ ಅನ್ನೋದು ಏನಾದ್ರು ಅವ್ರ ಮನೋಭಾವನೆ ಬಂದಿದ್ರೆ ಆಗ್ತಾ ಇರ್ಲಿಲ್ಲ. ಸೊ ವಯಸ್ಸು ಅನ್ನೋದು ಖಂಡಿತವಾಗ್ಲೂ ಫ್ಯಾಕ್ಟರ್ ಅಲ್ಲೇ. ಹೌದು, ಮನೆಯ ಸಹಕಾರ ಬೇಕಾಗತ್ತೆ, ಬ್ಯಾಂಕ್ ಸಹಾಯ ಬೇಕಾಗತ್ತೆ, ಮತ್ತೆ ತರಬೇತಿ ಕೇಂದ್ರಗಳು ಅದಕ್ಕೊಂತಾನೆ ಇರ್ತವೆ. ತರಬೇತಿ ಕೇಂದ್ರ DATC ಅಗ್ರಿಕಲ್ಚರ್ ಟ್ರೈನಿಂಗ್ ಸೆಂಟರ್ ಪಾಟೀಲ್ ಅವರೇ, ಯಾಕಂದ್ರೆ ಈ ಯಾವುದೋ ಒಂದು ಕೌಶಲ್ಯ ಅನ್ನೋದು ಬಹಳ ಮುಖ್ಯ. ಕೌಶಲ್ಯ ಭರಿತವಾಗಿ ನಾವು ಇದ್ರೆ ನಾವು ಏನನ್ನಾದ್ರೂ ಸಾಧನೆ ಮಾಡಬಹುದು. ಅದಕ್ಕೆ ಕೌಶಲ್ಯ ಭಾರತ ಅಂತ ತಿಳ್ಕೊಂಡು ನಮಗೆ ಕೇಂದ್ರ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಮಾಡಿದೆ. ಕೌಶಲ್ಯತೆಯನ್ನು ಗಳಿಸಬೇಕು ಅಂದ್ರೆ ತರಬೇತಿ ಬೇಕು. ಈ ಒಂದು ಉದ್ಯಮಶೀಲತೆಯೊಳಗೆ ತರಬೇತಿ ಪಡಿಬೇಕು ಅಂದ್ರೆ ಎಲ್ಲೆಲ್ಲ ಅವಕಾಶಗಳಿದೆ ಡಾಕ್ಟರ್ ನೇತ್ರಾವತಿ ಪಾಟೀಲ್ ಅವರೇ? ಡಿಸ್ಟಿಕ್ ಅಗ್ರಿಕಲ್ಚರ್ ಟ್ರೈನಿಂಗ್ ಸೆಂಟರ್ಸ್ ಅಂತ ಇದೆ. ಸೊ ಅಲ್ಲಿ ಡಿಸ್ಟಿಕ್ ವೈಸ್ ಅಗ್ರಿಕಲ್ಚರ್ ಮೇಲೆ ಕೆಲವೊಂದು ಟ್ರೈನಿಂಗ್ ನಡೀತಾ ಇರ್ತವೆ. ಈಗ ಒಂದೊಂದು ಸ್ಕೀಮ್ ಮೇಲೆ ಮಾಡ್ತಾರೆ, ಡೈರಿ ಮೇಲೆ ಮಾಡ್ತಾರೆ, ಆಮೇಲೆ ಪೌಲ್ಟ್ರಿ ಮೇಲೆ ಮಾಡ್ತಾರೆ. ಸೊ ಅವ್ರಿಗೆ ಸ್ಕೀಮ್ ಬಂದಾಗ ಪ್ರತಿಯೊಂದು ಸ್ಕೀಮ್ಗೆ ಹೇಳ್ಕೊಂಡು ಹೋಗ್ತಾರೆ, ಟ್ರೈನಿಂಗ್ ಕೊಡ್ತಾರೆ. ಎರಡನೇದಾಗಿ ಅವರು ನಮ್ದು ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳು ನಾವುಗಳು ನಮ್ಮ ಹತ್ರ ಬಂದ್ರೆ ಖಂಡಿತವಾಗ್ಲೂ ನಮ್ಗೆ ಗೊತ್ತಿರುವಂತ ಮಾಹಿತಿಗಳನ್ನ ಕೊಡ್ತೇವೆ, ಟ್ರೈನ್ ಮಾಡ್ತೇವೆ, ಟ್ರೈನಿಂಗ್ಗಳು ಕಂಡಕ್ಟ್ ಮಾಡ್ತೇವೆ. ಮೂರನೇದಾಗಿ ಸ್ಟೇಟ್ ಗೌರ್ಮೆಂಟ್ಗಳು ಕೆಲವೊಂದು ಟೈಮಲ್ಲಿ ಆರ್ಗನೈಸ್ ಮಾಡ್ತಾರೆ. ಈಗ ಅಂಡರ್ PMFMI ಸ್ಕೀಮು ನಿಮ್ಗೆ ಗೊತ್ತು, ಪ್ರಧಾನ ಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಸೆಕ್ಟರ್ ಅಂತ, ಅದರಲ್ಲಿ ಮಹಿಳೆಯರಿಗಂತ 40% ಸ್ಕೀಮ್ ಅಲ್ಲಿ ಸಬ್ಸಿಡಿ ಇದೆ. ಅವ್ರಗಳಿಗೆ ಕರೆದು ಟ್ರೈನಿಂಗ್ ಕೊಡ್ತಾರೆ. ಈಗ ಹೈನುಗಾರಿಕೆ ಟ್ರೈನಿಂಗ್ ಬೇಕಂದ್ರೆ ನೀವು ವೆಟನರಿ ಕಾಲೇಜ್ಗೆ ಹೋದ್ರೆ ಸಾಕು, ಅಗ್ರಿಕಲ್ಚರ್ ಅಲ್ಲಿ ಬೇಕಂದ್ರೆ ಅಗ್ರಿಕಲ್ಚರ್ ಕಾಲೇಜ್ ಬಂದ್ರೆ ಸಾಕು. ನಾವುಗಳಿಗೆ ವ್ಯಾಲ್ಯೂ ಅಡಿಷನ್ ಕೂಡ ಹೇಳ್ಕೊಡ್ತಾರೆ. ಈಗ ನಮ್ಮ ಸೈಂಟಿಸ್ಟ್ಗಳು ಜಾಮ್ ಮಾಡೋದು ಹೇಗೆ, ಮತ್ತೆ ಬಿಸ್ಕೆಟ್ ಮಾಡೋದು ಹೇಗೆ, ಅವೆಲ್ಲ ಹೇಳ್ಕೊಡ್ತಾರೆ, ಆರಾಮಾಗಿ ಹೇಳ್ಕೊಡ್ತಾರೆ ನಿಮ್ಗೆ. ಈಗ ನೀವು ಕಲಿಬೇಕು ಅಂತ ಉತ್ಸಾಹ ಬಂತಂದ್ರೆ ಯಾರಾದ್ರೂ ಹೇಳ್ಕೊಡ್ತಾರೆ ಸರ್? ಅದೆಲ್ಲ ಇಲ್ದೇನು ಪರವಾಗಿಲ್ಲ, ನಾವು ಒಂದು ಒಬ್ಬರ ಹತ್ರ ಹೋಗಿ ಒಂದೆರಡು ದಿನ, ಈಗ ನಾನು ಬೇಕರಿ ಮಾಡ್ಬೇಕು ಅಂತ ಉದಾಹರಣೆ ಮಾಡ್ತಾ ಇದ್ರೆ, ನಾವು ಅವ್ರ ಹತ್ರ ಒಂದೆರಡು ದಿನ ವರ್ಕ್ ಮಾಡಿದ್ರೆ ಸಾಕು, ಒಂದು ತಿಂಗಳು ಎರಡು ತಿಂಗಳು ವರ್ಕ್ ಮಾಡಿದ್ರೆ ಸಾಕು, ನಂಗೆ ಎಲ್ಲ ಗೊತ್ತಾಗುತ್ತೆ. ಹೇಗ್ ಮಾಡ್ಬೋದು, ನಾವು ರಾ ಮೆಟೀರಿಯಲ್ಸ್ ಎಲ್ಲಿಂದ ತರ್ಬೋದು, ನಮ್ಗೆ ಬೇಕಾಗಿರುವಂತದ್ದು ಮಾರ್ಕೆಟ್ ಎಲ್ಲೆಲ್ಲಿ ಮಾಡ್ಬೋದು, ಅವ್ರ ಹತ್ರ ಒಂದೆರಡು ಮೂರು ತಿಂಗಳು ವರ್ಕ್ ಮಾಡಿ ಅವಾಗ ನಿಮ್ಗೆ ಆ ಬೇಕಾಗಿರೋ ಕಾನ್ಫಿಡೆಂಟ್ ಬಹಳಷ್ಟು ಸಿಗುತ್ತೆ. ಈಗ ನೋಡ್ರಿ ಡಾಕ್ಟರ್ ನೇತ್ರಾವತಿ ಅವರೇ, ಹಸುವಿನ ಹಾಲು ಮಾರ್ತಾರೆ, ಅದನ್ನ ತುಪ್ಪ ಮಾಡಿ ಮಾಡಿದ್ರೆ, ಅದನ್ನೇ ಹೇಳಿದ್ದೆ ನಾನು, ಚೆನ್ನಾಗಿ ಕಾಸಿ ಮಾಡಿದ್ರೆ ತುಪ್ಪ ಮಾಡಿ, ಆಮೇಲೆ ಗಿರ್ ಆಕಳ ಅಂತ ಬರ್ತದೆ, ಗಿರ್ A2 ಮಿಲ್ಕ್ ಅಂತ ಹೇಳಿದೆ ಸರ್, ಗಿರ್ ಆಕಳ ಅವುಗಳನ್ನು ಸಾಕಿ. ಹೌದು, ಅಂದ್ರೆ ನಮ್ಮ ಮೌಲ್ಯವರ್ಧನೆ ಮಾಡ್ಕೊಳ್ಬೇಕು, ಮೌಲ್ಯವರ್ಧನೆ. ಈಗ ನಮ್ಗೆ ಲಾಭ ಇಲ್ಲ, ಖರ್ಚು ಬಹಳ ಆಗತ್ತೆ ಅಂತ ಅನ್ಕೊಂಡ್ಬಿಟ್ರೆ ಆಗಲ್ಲ. ಈಗ ನೋಡ್ರಿ, ಅದನ್ನೇ ತುಪ್ಪ, ಗಿರ್ ಆಕಳ ತುಪ್ಪ ನೀವು ಮಾಡಿದ್ರೆ 1,000 KG, 2,000 ಮಟನು 400-500 ಕೆಜಿ ಇದ್ರೆ 2,500 ಸರ್, 2,500 ಕೆಜಿ ಇರೋದ್ರಿಂದ ಇದು 500 ಕೆಜಿ ಆದ್ರೆ ಅದು 2,500. ಬೇಡಿಕೆ ಜಾಸ್ತಿ ಇದೆ, ಬೇಡಿಕೆ ಜಾಸ್ತಿ ಇದೆ ತುಪ್ಪಕ್ಕೆ. ಯಾಕಂದ್ರೆ ಜನಕ್ಕೆ ಕೊಡ್ಲಿಕ್ಕೆ ದುಡ್ಡಿದೆ, ಆದ್ರೆ ಅದು ಒಳ್ಳೆ ಉತ್ತಮ ಗುಣಮಟ್ಟದ ತುಪ್ಪ ಸಿಗ್ತಾ ಇಲ್ಲ. ಮತ್ತೆ ನೀವು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಅದು ಕಂಪ್ನಿಯಲ್ಲೆಲ್ಲ ನೀವು ಹೋದ್ರೆ ಪ್ರಿಸರ್ವೇಟಿವ್ಸ್ ಆಡ್ ಮಾಡ್ತಾರೆ. ನೀವು ಮನೆ ಹತ್ರಕ್ಕೆ ತಂದು ಕೊಡ್ತಾರೆ, ನಿಮ್ ರುಚಿ ಚೆನ್ನಾಗಿದೆ ಅಂದ್ರೆ ಮತ್ತೆ ಕಸ್ಟಮರ್ಸ್ ತಾವಾಗೆ ಬರ್ತಾರೆ. ಆಮೇಲೆ ದೊಡ್ಡದಾಗಿ ಮಾಡ್ಕೊಂಡು ಹೋಗಿ ನಿಮ್ ವ್ಯಾಪಾರನ. ಕೆಲವರು ಸಣ್ಣ ಸಣ್ಣ ಉದ್ಯಮದಾರರಿಗೆ ಅವಕಾಶಗಳು ಇದೆ. ಹೌದು, ನಾನು ಸಣ್ಣ ಸಣ್ಣ ಉದ್ಯಮದಾರ ಮುಂದೆ ಬರಬೇಕು ಅಂದ್ರೆ ಈ ಉದ್ಯಮಶೀಲತೆ ಅನ್ನೋದು ಬೆಳಿಬೇಕು, ಬೆಳಿಬೇಕು. ಅದರಲ್ಲಿ ಮಹಿಳೆಯರು ಆಸಕ್ತಿ ತೆಗೆದುಕೊಂಡ್ರೆ ಬಹಳ ಉತ್ತಮ. ಯಾಕಂದ್ರೆ ಯಾವುದೇ ಒಂದು ಕೃಷಿ ಉದ್ಯಮ ತಗೊಳ್ರಿ, ಮಹಿಳೆಯರ ಪಾಲಿಲ್ಲದೇನೆ ಅದು ಮುಂದುವರಲಿಕ್ಕೆ ಸಾಧ್ಯನೇ ಇಲ್ಲ. ಅವರೇ ಒಂದು ಉದ್ಯಮಶೀಲತೆಯನ್ನು ಮೆರೆದು ಎಂಟರ್ಪ್ರಿನರ್ಶಿಪ್ ಆಗಿ ಬಂದ್ರೆ ಆ ಮನೆ ಅಲ್ಲಿ ಉದ್ಯಮಶೀಲತೆ ಇನ್ನೊಬ್ರಿಗೆ ಕೂಡ ಮಾರ್ಗದರ್ಶಿಯಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೌದು ಹೌದು ಹೌದು. ಮತ್ತೆ ಮಹಿಳೆಯರಲ್ಲಿ ಇನ್ನೊಂದು ಏನು ಸ್ಟ್ರಾಂಗ್ ಪಾಯಿಂಟ್ ನಾವು ನೆನ್ಪಿಟ್ಕೋಬೇಕು ಅಂತಂದ್ರೆ, ಯಾವಾಗ್ಲೂ ಮಿಕ್ಸಪ್ ಮಾಡ್ಕೋಬಾರ್ದು. ಫ್ಯಾಮಿಲಿನೂ ನಮ್ಗೆ ಏನಂದ್ರೆ ಪ್ರಯಾರಿಟಿನ ಮಕ್ಳಿಗೆ ಕೊಡ್ತೀನಿ, ಏ ಮಕ್ಳು ಸ್ಕೂಲಿಂದ ಬಂದ್ರು ಹೋಗ್ಬೇಕು ನಾನು, ಅದು ನಡೆಯುತ್ತೆ, ಮಕ್ಳು ಬೆಳೀತಾ ಇರ್ತಾರೆ, ಅದಕ್ಕೆ ಅವ್ರಿಗೂ ಟೈಮ್ ಕೊಟ್ಟು ನಾವು ಏನ್ ಕಾನ್ಸಂಟ್ರೇಟ್ ಮಾಡ್ಬೇಕು, ಮೇನ್ ಇಂಪಾರ್ಟೆಂಟ್ ನಾವು ಮೀಟಿಂಗ್ ಅಲ್ಲಿ ಇರ್ಬೇಕು. ಇವಾಗ ನಾನು ಡೀಲರ್ಸ್ ಹತ್ರ ಮಾತಾಡ್ಬೇಕು, ನಮ್ಗೆ ವ್ಯಾಪಾರ ಮಾಡ್ಬೇಕು ಅಂತಂದ್ರೆ ಆ ಟೈಮಲ್ಲಿ ಅದಕ್ಕಂತಾನೆ ಡೆಡಿಕೇಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನಡೀತಾ ಇರುತ್ತೆ, ಈಗ ಪ್ಯಾನಿಕ್ ಆಗಿ ನಾವು ಹೋಗೋ ಅವಶ್ಯಕತೆ ಇರಲ್ಲ. ಮಕ್ಕಳು ಬಿದ್ರಂದ ತಕ್ಷಣ ಓಡೋಗ್ಬೇಕಲ್ಲ, ಅವ್ರು ಎದ್ದು ನಿತ್ಕೊಂತಾರೆ, ಅವ್ರು ಎದ್ನಳ್ಕೋ ಅಂತ ಸಕ್ಷಮೇ ಇರುತ್ತೆ. ನಾವು ತಕ್ಷಣಕ್ಕೆ ಓವರ್ ಪ್ರೊಡಕ್ಟಿವ್ ಆಗ್ಬಾರ್ದು. ಮಹಿಳೆಯರಲ್ಲಿ ಮೇನ್ ಪ್ರಾಬ್ಲಮ್ ಅದೇ, ಅದನ್ನ ನಾವು ಮಕ್ಕಳನ್ನ ಪರಾವಲಂಬಿ ಮಾಡ್ಬಿಡುತ್ತೆ ಹಿಂಗ್ ಮಾಡೋದ್ರಿಂದ, ಅವರು ಕೂಡ ಸ್ವಾವಲಂಬನೆ ಬೆಳೆಸ್ಕೊಳ್ಳೋದಿಲ್ಲ. ಹೌದು, ನೀವು ನಿಮ್ ಕೆಲಸ ನೀವು ಮಾಡ್ಕೊರಿ ಅಂದ್ರೆ ಖಂಡಿತವಾಗಿ ಕೂಡ ಅವರು ತಯಾರ. ಅದೇ ರೀತಿ ನಮ್ ಬಿಸ್ನೆಸ್ ಅಲ್ಲೂ ಕೂಡ ನಾವು ಒಂದ್ಸಲ ಫೇಲ್ ಆಗಿರುತ್ತೆ, ಇವತ್ತು ಮಾರ್ಕೆಟ್ ಬಂದಿರಲ್ಲ, ಇವತ್ತು ತುಪ್ಪ ಮಾಡಿಟ್ಟಿದ್ದೀನಿ ನಾನು, ಇವತ್ತು ಒಬ್ರು ತಗೊಳ್ಳಲ್ಲ ಯಾರು ನನಗೆ. ಯಾಕಂದ್ರೆ ಕನ್ಸ್ಯೂಮರ್ಸ್ ಬಹಳ ವಿಭಿನ್ನ ರೀತಿಯಲ್ಲಿ ಇರ್ತಾರೆ. ಒಬ್ರಿಗೆ ಇಷ್ಟ ಆಗ್ಬೋದು, ಎಲ್ಲ ಬೆರಳು ಒಂದೇ ತರ ಅಲ್ಲ. ಅವ್ರಿಗೆ ನಮ್ಗೆ ಇಷ್ಟ ಇಲ್ದಿರ ತುಪ್ಪ ಇನ್ನೊಬ್ರಿಗೆ 10 ಜನಕ್ಕೆ ಇಷ್ಟ ಆಗ್ಬೋದು. ನೀವು ಅಲ್ಲಿಗೆ ಕುಗ್ಬೇಡಿ, ಮನಸ್ತಾಪನ ಕುಗ್ಗೋಬೇಡಿ, ವೇಟ್ ಮಾಡಿ. ಬಹಳಷ್ಟು ಆಪರ್ಚುನಿಟೀಸ್ ಬರ್ತವೆ, ತುಂಬಾ ಚೆನ್ನಾಗಿ ಆಪರ್ಚುನಿಟೀಸ್ ಬರ್ತವೆ. ಸೊ ಒಂದೇ ಸಮಕ್ಕೆ ನನ್ನ ಕೈಲಿ ಆಗಲ್ಲ ಅನ್ನೋ. ಅಂದ್ರೆ ಖಂಡಿತವಾಗಿ ಅಂದ್ರೆ ಯಾವ ತರ ಒಂದು ಅವಕಾಶಗಳು ಲಭ್ಯ ಇವೆ, ಇದನ್ನು ಸಾಕಷ್ಟು ಮಾಹಿತಿ ಮತ್ತು ತರಬೇತಿ ತೆಗೆದುಕೊಳ್ಳೋದು ಬಹಳ ಅಗತ್ಯತೆ ಅಂತ ಅನಿಸು. ಏನೇನು ಸ್ಕೀಮ್ಗಳಿವೆ ಹೇಳ್ಬೋದಾ ಸರ್? ಮೊದಲೇದಾಗಿ ಅನ್ನಪೂರ್ಣ ಸ್ಕೀಮ್ ಅಂತ ಇದೆ. ಅನ್ನಪೂರ್ಣ ಸ್ಕೀಮ್ ಹೆಣ್ಮಕ್ಳಿಗೆ ಅಂತಾನೆ ಇರೋದು. ಸೊ 50,000 ನಿಮಗೆ ವಿದೌಟ್ ಎನಿ ಕೊಲಾಟ್ರಲ್, ಅಂದ್ರೆ ನಿಮ್ಗೆ ಏನಾದ್ರು ವ್ಯಾಲ್ಯೂ ಅಡಿಷನ್ ಮಾಡ್ತೀರಾ, ಅದಕ್ಕೆ ಬೇಕಾಗಿರೋದು ಪಾತ್ರೆ ಬೇಕಾಗುತ್ತೆ, ಒಂದು ಓವನ್ ಬೇಕಾಗುತ್ತೆ, ಒಂದು ಸಣ್ಣದಕ್ಕೆ ವ್ಯಾಪಾರಕ್ಕೆ ಒಂದು ಆಟೋ ಬೇಕಾಗುತ್ತೆ, ಏನೋ ಒಂದು ಸಣ್ಣದ ಪುಟ್ಟ ಬೇಕಾದ್ರೆ 50,000 ನಿಮ್ಗೆ ಏನು ಬಡ್ಡಿ ಇಲ್ಲದೆ ಕೊಡ್ತಾರೆ. ಎರಡನೇದಾಗ ಬಂದ್ಬಿಟ್ಟು ನಿಮ್ PMFME ಸ್ಕೀಮ್ ಅಂತ ಕೇಳಿರ್ತೀರ, ಸುಮಾರು ಕೇಳಿರ್ತೀರ. ಅದರಲ್ಲಿ ಒಂದು ನಿಮ್ಗೆ ಪ್ರೊಡಕ್ಷನ್ ಇಂದ ಹಿಡಿದು ಬ್ರ್ಯಾಂಡಿಂಗ್ ವರೆಗೂ ನಿಮ್ಗೆ ಮಹಿಳೆಯರಿಗೆ 5% ಬೇರೆಯವ್ರಿಗಿಂತ 5% ಜಾಸ್ತಿ ಕೊಡ್ತಾರೆ. ಅದ್ರಲ್ಲಿ ಟ್ರೈನಿಂಗ್ ಕೊಡ್ತಾರೆ, ನಿಮ್ಗೆ ಮೋಟಿವೇಶನ್ ಹೇಗೆ ನಿಮ್ಗೆ ಬರಬೇಕು, ನಿಮ್ ಐಡಿಯಾ ಹೇಗೆ ಜನರೇಟ್ ಮಾಡ್ಬೇಕು, ಪ್ರತಿ ಒಂದು ಟ್ರೈನಿಂಗ್ ಕೊಟ್ಟು ನಿಮ್ ಪ್ಯಾಕೇಜಿಂಗ್ ಬ್ರ್ಯಾಂಡಿಂಗ್ ವರೆಗೂ ಕೊಡ್ತಾರೆ. ಸೊ ಹಂಗಾಗಿ PMFME ಸ್ಕೀಮು. ಮತ್ತೆ ಮುದ್ರಾ ಯೋಜನಾ ಅಂತ ನರೇಂದ್ರ ಮೋದಿ ಅವರು 2015 ಮುದ್ರಾ ಯೋಜನಾ ಅಂತ ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ 3 ಕ್ಯಾಟಗರಿ ಇದೆ, ಶಿಶು, ಕಿಶೋರ್, ತರುಣ್, ಮತ್ತೆ ಈಗ ತರುಣ್ ಪ್ಲಸ್ ಅಂತ ಇದೆ. ಸೊ ಶಿಶು ಅಂತಂದ್ರೆ ನಿಮ್ಗೆ ಹೇಗೆ ಮಕ್ಕಳ ಸ್ಟೇಜಸ್ ಇದೆ ಅಲ್ಲ, ಅದೇ ರೀತಿಯಾಗಿ 50,000 ಹೂಡಿಕೆ ಒಳಗಡೆ ಇದ್ರೆ ನಿಮ್ಗೆ ಕೊಲಾಟ್ರಲ್ ಇಲ್ದಂಗೆ, ಏನು ಲೋನ್ ಪ್ರಾಬ್ಲಮ್ ಇದು ಇಲ್ದಂಗೆ, ನೀವು ಅಂದ್ರೆ ನಂಗೆ ಅಡ ಇಡಬೇಕು, ನಂಗೆ ಮನೆ ಬೇಕು, ಕಾರ್ ಬೇಕು, ನಂಗೆ ಹೊಲ ಇಡಬೇಕು ಅನ್ನೋದು ಏನು ತೊಂದರೆ ಇಲ್ದಂಗೆ 50,000 ತಗೋಬಹುದು. ಶಿಶು, ಕಿಶೋರ್, ಕಿಶೋರ್ ಬರೋದು 50,000 100,000. ಆಮೇಲೆ ತರುಣು, ತರುಣ್ ಅಂದ್ರೆ ನಿಮ್ಗೆ 10,00,000 ಲೋನ್ ತಗೊಂಡ್ರೆ ನಿಮ್ಗೆ ತರುಣ್, 10,00,000 ತಗೊಂಡ್ರೆ ಅದು ಮೊನ್ನೆ ನಿರ್ಮಲಾ ಸೀತಾರಾಮ ಅವರು ಹೇಳಿದ್ರು ತರುಣ್ ಪ್ಲಸ್ ಅಂತ, 10,00,000 ನೀವು ಆರಾಮಾಗಿ ಲೋನ್ ತಗೋಬಹುದು. ಸೊ ಇದೊಂದು. ಆಮೇಲೆ ಟ್ರೈನಿಂಗ್ ಅಂತ ಹೋದಾಗ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅವರು ಎಸ್ಪೆಷಲಿ ಹೆಣ್ಮಕ್ಳಿಗೋಸ್ಕರ MSME ಸ್ಕೀಮ್ ಅಲ್ಲಿ ಮೀಡಿಯಂ ಅಂಡ್ ಸ್ಮಾಲ್ ಎಂಟರ್ಪ್ರೈಸಸ್ ಅಲ್ಲಿ ನಿಮ್ಗೆ ಹೆಣ್ಮಕ್ಳಿಗೆ ಸಪರೇಟ್ ಆಗಿ ಕರೆದು ನಿಮ್ಗೆ ಎಂತದ್ದು ಬೇಕು ಟ್ರೈನಿಂಗ್ ಮಾಡ್ತಾರೆ. ಮತ್ತೆ ರಫ್ತಾರು RKVA ಸ್ಕೀಮ್ ಇದೆ, ದೊಡ್ಡದಾಗಿದೆ ಅದು. ಅಲ್ಲಿ ನಿಮ್ ಬಿಸ್ನೆಸ್ ದೊಡ್ಡದಾಗೋವರೆಗೂ ನಿಮ್ಗೆ 5,00,000 ಬಡ್ಡಿ ನೀವು ವಾಪಸ್ಸು ಕೊಡೋದು ಬೇಡ. ನಿಮ್ ಐಡಿಯಾ ತುಂಬಾ ಚೆನ್ನಾಗಿ, ನಾನು ಹೇಳ್ದೆ ಆಗ್ಲೇ ಮೌಲ್ಯವರ್ಧನ ವಿಧಾನ ಹೇಳ್ದೆ, ನಿಮ್ದು ವಿಭಿನ್ನವಾಗಿತ್ತು, ಚೆನ್ನಾಗಿತ್ತು ನಿಮ್ ಐಡಿಯಾ ಅಂದ್ರೆ ಗೌರ್ಮೆಂಟ್ 5,00,000 ಕೊಡುತ್ತೆ, ನೀವು 1 ರೂಪಾಯಿ ವಾಪಸ್ ಕೊಡೋದು ಬೇಡ. ಸೊ ನಮ್ US ಧಾರವಾಡ ಅಲ್ಲಿ ಇದೆ, ಅಲ್ಲಿ ಬೆಂಗಳೂರಲ್ಲಿ ಸ್ಟಾರ್ಟ್ಅಪ್ ತರ ವ್ಯಾಲ್ಯೂ ಅಡಿಷನ್ ಬಹಳ ಜನ ತಗೊಂಡ್ರು ಸರ್. ಅದೇ ರೀತಿಯಾಗಿ ಅಣಬೆ ಪೌಡರ್ ಮಾಡಿ ಹಾಕೋದು, ಅದನ್ನ ಬೇರೆ ಇಂಗ್ರೀಡಿಯಂಟ್ ಅಲ್ಲಿ ಸೇರಿಸಿ, ಈಗ ನಮ್ ಮೊರಿಂಗ ನುಗ್ಗೆಕಾಯಿ ಸೊಪ್ಪು ಆಕ್ಚುಲ್ ಆಗಿ ಐರನ್ ಕಂಟೆಂಟ್ ಜಾಸ್ತಿ. ಹೌದು, ಇವಾಗಿನ ಜನ ಕೆಲವೊಬ್ರು ಏನ್ ಮಾಡ್ತಾರೆ, ನನ್ ಮಕ್ಳು ನೋಡಿದ್ರೆ ನನ್ ಮಗಳು ಸೊಪ್ಪು ತಿನ್ನಂದ್ರೆ ತಿನ್ನಲ್ಲ, ಅವಳಿಗೆ ಹಂಗೆ ಕೊಟ್ರ ಆಗಲ್ಲ, ಅವೇನಾದ್ರು ಐಸ್ ಕ್ರೀಮ್ ರೀತಿಯಲ್ಲಿ ಬಿಸ್ಕೆಟ್ ಅಲ್ಲಿ ವ್ಯಾಲ್ಯೂ ಅಡಿಷನ್ ಮಾಡಿ, ಇಲ್ಲ ಅವಳ ಪುಳಿಯೋಗರಿಗೆ ಕರ್ಬೇ ಬದ್ಲಿ ಒಂಚೂರು ಇದು ಹಾಕಿ, ಸೊ ಆತರದ ಪ್ರಾಡಕ್ಟ್ ನೀವು ರೆಡಿ ಮಾಡಿ. ಹೆಚ್ಚಿನ ಐರನ್ ಕಂಟೆಂಟ್ ಇದೆ. ನೀವು ನರೇಂದ್ರ ಮೋದಿ ಅವರೇ ಡೈಲಿ ಚಪಾತಿಗೆ ನುಗ್ಗೆಕಾಯಿ ಸೊಪ್ಪು ತಿಂತಾರೆ, ಹೌದಾ? ಅದರಲ್ಲಿ ಐರನ್ ಕಂಟೆಂಟ್ ತುಂಬಾ ಇದೆ. ಆ ತರದ ಆಪರ್ಚುನಿಟಿ ಹುಡುಕಿ ನೀವು ವ್ಯಾಲ್ಯೂ ಅಡಿಷನ್ ನಿಮ್ದೇ ರೀತಿಯಾದ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿ. ಚಿಕ್ಕಿಯಲ್ಲಿ ಬೆಲ್ಲ ಬದಲಿ ಏನ್ ಹಾಕ್ಬೋದು, ಅಷ್ಟು ಇದು ಇರ್ಬೋದು ಅಂದ್ರೆ ಆ ತರದ ನೀವುಗಳು ತುಂಬಾ ಚೆನ್ನಾಗಿ ಮಾಡಿ ಸಕ್ಸಸ್ಫುಲ್ ನಿಮ್ ಹಿಂದೆ ಹುಡ್ಕೊಂಡ್ ಬರುತ್ತೆ. ಆಮೇಲೆ ಸ್ಟ್ಯಾಂಡಪ್ ಇಂಡಿಯಾ ಅಲ್ಲಿ 10,00,000 ಸಾಲ ಕೊಡ್ತಾರೆ. ಅದು ಸುಮಾರು 40% ಅಷ್ಟು ಮಹಿಳೆಯರಿಗೆ ಕೊಡೋದು, ಗಂಡ್ಮಕ್ಳಿಗಿಂತ ಅದು ರಿಸರ್ವೇಶನ್ ತರ ಇರುತ್ತೆ ಅವ್ರಿಗೆ. ಸೊ ಹಂಗಾಗಿ ಕೃಷಿಯಲ್ಲಿ ಮಹಿಳೆಯರ ಮಾರೋರಿಗೆ ಬಹಳಷ್ಟು ಉತ್ತೇಜನತೆ ಇದೆ. ಸಹಜ ಸಮೃದ್ಧಿ ಎಕ್ಸಾಂಪಲ್, ನೀವು ಸಹಜ ಸಮೃದ್ಧಿಯಲ್ಲಿ ಹೋದ್ರೆ ನೀವು ನೋಡಬಹುದು ಅಲ್ಲಿ ಎಷ್ಟು ಮೌಲ್ಯ ಆಧಾರಿತ ಪ್ರಾಡಕ್ಟ್ ಗಳು ಇದಾವೆ, ಎಲ್ಲ ಮಹಿಳೆಯರೇ ಮಾಡೋದು. ಬರೀ ಇವ್ರ ಬ್ರ್ಯಾಂಡ್ ಅಂತ ಅವ್ರು ಅನ್ಸುತ್ತಾರೆ, ಅವ್ರಿಗೆ ಬ್ರ್ಯಾಂಡ್ ಕೊಡೋ ಬದಲು ನೀವು ಬ್ರ್ಯಾಂಡ್ ಮಾಡ್ಕೊಳ್ಳಿ, ನಿಮ್ದೇ ಒಂದು ಹೊಸ ಸ್ಟಿಕ್ಕರ್ ಮಾಡ್ಕೊಳ್ಳಿ. ನಿಮ್ ಮನೇಲಿ ಅಕ್ಕ, ಈಗ ಕಾಕಿ ಕಿಚನ್ ಅಂತ ಹೇಳಿದೆ, ಕಾಕಿ ಕಿಚನ್ ಅಂದ್ರೆ ಏನು ಇಲ್ಲ, ಅದು ನೀವು ಮಾಡ್ಕೊಳ್ಳಿ. ಆ ತರದ್ದು ಜನರಿಗೆ ಹತ್ರ ಆಗುತ್ತೆ, ಕಾಕಿ ಅಂದ್ರೆ ನಮ್ ಕಾಕಿನೇ ದಾಳ ಇಲ್ಲ ಅನ್ನೋ ಭಾವನೆ ಬರ್ತದೆ. ಆ ತರ ಬ್ರ್ಯಾಂಡ್ ಹೆಸರು ಕೊಡಿ ಸಾಕು. ಅಂದ್ರೆ ಯಾವಾಗ್ಲೂ ಕೂಡ ಉತ್ತಮವಾದ ವಿಚಾರಗಳನ್ನ ಮಾಡ್ಬೇಕು, ಐಡಿಯಾ ಬಹಳ ಮುಖ್ಯ. ಈಗೆಲ್ಲ ಸ್ಟಾರ್ಟ್ಅಪ್ ಗಳು ಬಂದ್ ಬಂದಿವೆ. ಟಾಟಾಕೋಳ ಸಹಕಾರ ತಗೊಳ್ಳಿ ಅಂದ್ರೆ ನಮ್ಮ ವಿಚಾರಗಳನ್ನ ಜನ ಆಕರ್ಷಣೆ ಇರೋ ತರ ಮಾಡ್ಕೊಂಡ್ರೆ, ಆಮೇಲೆ ತರಬೇತಿ ತೆಗೆದುಕೊಂಡ್ರೆ, ಈ ಸರ್ಕಾರಿ ಸೌಲಭ್ಯಗಳ ಬಗ್ಗೆ ನಮಗೆ ಮಾಹಿತಿ ಇತ್ತಂದ್ರೆ ಖಂಡಿತವಾಗಿ ಮಹಿಳೆಯರು ಉದ್ಯಮಶೀಲತೆ ಮೆರೆಯಬಹುದು. ಅವರೇ ನರ್ಸರಿ ಸ್ಟಾರ್ಟ್ ಮಾಡಬಹುದು. ಆಮೇಲೆ ಈಗ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಹೋದ್ರೆ ನಿಮಗೆ ಬ್ಯಾಡಗಿ ಮೆಣಸಿನಕಾಯಿ ಅದನ್ನ ತುಂಬ ತೆಗೆದು ಪ್ಯಾಕ್ ಮಾಡಿ ಕಳಿಸಿ ಸಾಕು, ತುಂಬ ತೆಗೆದುಕೊಡೋರ್ಗೆ ಎಷ್ಟೊಂದು ವ್ಯಾಲ್ಯೂ ಇರುತ್ತೆ. ನೀವು ತುಂಬ ತೆಗೆದಿರೋದು ತುಂಬ ತೆಗಿಲಾರಕ್ಕೆ ಮೆಣಸಿನಕಾಯಿ ಬೇರೆ ಬೇರೆ ಬೆಲೆ ಇರುತ್ತೆ. ಆ ತರದ್ದು ಎಷ್ಟೊಂದು ಅವಕಾಶಗಳಿದಾವೆ, ಅವಕಾಶನ ನೀವು ನೋಡಿ ಸದುಪಯೋಗ ಪಡ್ಕೊಳ್ಳೋದು ಬಹಳ ಅವಶ್ಯಕತೆವಾಗಿರುತ್ತೆ. ಡಾಕ್ಟರ್ ನೇತ್ರಾವತಿ ಅಶೋಕ್ ಪಾಟೀಲ್ ಅವರೇ, ತಾವು ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಕಾಲೇಜು ಹಾವೇರಿ ದೇವಿ ಹೊಸೂರು ಅಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ, ಇದುವರೆಗೆ ಮಹಿಳೆಯರಲ್ಲಿ ಉದ್ಯಮಶೀಲತೆ ಕುರಿತಂತೆ ಏನೇನು, ಯಾಕೆ ಉದ್ಯಮಶೀಲತೆ ಬೇಕಾಗಿದೆ, ಮತ್ತೆ ಏನೇನು ಅವಕಾಶಗಳದವು, ಏನೇನು ಸಾಲ ಸೌಲಭ್ಯಗಳು ಸಿಗ್ತಾವು, ಮತ್ತೆ ಮುಖ್ಯವಾಗಿ ಮೌಲ್ಯವರ್ಧನೆ ಮಾಡೋದು ಹೆಂಗೆ, ನಾವು ಯಾವ ತರ ಉದ್ಯಮವನ್ನು ಆಯ್ಕೋಬೇಕು, ಮತ್ತೆ ನಮ್ ಕಡೆ ಇರುವಂತದೇ ಮಾಡ್ಲಿಕ್ಕೆ ಸಾಧ್ಯದಲ್ಲ. ಸುಮ್ಮನೆ ನಾವು ಹೋಗಿ ಮಾರಾಟ ಮಾಡೋ ಬದಲು ಅಣಬೇನೆ ನಾವು ಹೇಳಿದ್ರೆ ಗೋಬಿ ತಯಾರು ಮಾಡೋದು, ಪುಡಿ ಮಾಡುವಂತದ್ದು, ಗೊಬ್ಬರನು ತಯಾರು ಮಾಡಬಹುದು. ಗೊಬ್ಬರನ ಎಲ್ಲೋ ಹೋಗ್ತಾರೋ ಬದ್ಲಿ ನಮ್ಮ ಅಕ್ಕಪಕ್ಕ ವೇಸ್ಟ್ ಮಾಡೋದ್ ಬದ್ಲಿ ತಂದು ಗೊಬ್ಬರ ಮಾಡಬಹುದು. ಅಂದ್ರೆ ಈ ತರ ಕೆಲವೊಂದಿಷ್ಟು ಇವುಗಳೆಲ್ಲ ಅರ್ಥ ಮಾಡ್ಕೊಂಡ್ರೆ ಮಹಿಳೆಯರಿಗೆ ಸಾಕಷ್ಟು ಕೆಲಸಗಳಿವೆ. ಎರೆಹುಳ ಗೊಬ್ಬರ ಮಂಡ್ಯದಲ್ಲಿ ಹೋದ್ರೆ ನೀವೊಬ್ರು ಬರೀ ಗೊಬ್ಬರದೇ ಒಂದ್ ಫ್ಯಾಕ್ಟ್ರಿ ಒಂಥರ, ಎರೆಹುಳ ಗೊಬ್ಬರ ಮಾಡ್ತಾನೆ, ನೀಮ್ ಕೇಕ್ ಮಾಡ್ತಾನೆ, ಆಮೇಲೆ ಎಗ್ ಶೆಲ್ಸ್, ನೀವು ಈಗ ಮೊಟ್ಟೆದು ಈಗ ಎಲ್ಲ ಅಲ್ಲೆಲ್ಲ ಫ್ರೈಡ್ ರೈಸ್ ಮಾಡ್ತಾರೆ, ಅವ್ರ ಹತ್ರ ಹೋಗಿ ಮೊಟ್ಟೆ ಶೆಲ್ಸ್ ತಂದು ಅದರದ್ದೇ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ. ಸೊ ಗೊಬ್ಬರ ಚೀಲ ತರೋ ಬದ್ಲು ಅವ್ರ ನಿಮ್ಮ ಹತ್ರ ಕುಟ್ಟಿ ನೀವು ಗೊಬ್ಬರಕ್ಕೆ ಮಿಕ್ಸ್ ಮಾಡಿದ್ರೆ ಸಾಕು, ನಿಮ್ಗೆ ಆರಾಮಾಗಿ ಪ್ಲಾಂಟ್ಸ್ ಬೇಕಾಗಿರುವಂತ ಗೊಬ್ಬರ ಸಿಗುತ್ತೆ, ಕ್ಯಾಲ್ಸಿಯಂ ಸಿಗುತ್ತೆ. ಸೊ ಈ ತರದೆಲ್ಲ ಬಹಳ ಅಪರ್ಚುನಿಟಿ ಇದೆ ಸರ್, ಬಟ್ ನಾವು ಕಣ್ಣಲ್ಲಿ ನೋಡಬೇಕು, ಅದನ್ನ ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ಮಾಡಿ ಯಾವ್ದು ಸರಿ ತಪ್ಪು ಅನ್ನೋದು ನಾವು ಫಸ್ಟ್ ವಿಶ್ಲೇಷಿಸಬೇಕಾಗುತ್ತೆ. ಈಗ ಎಕ್ಸಾಂಪಲ್ ಮೆಕ್ಡೊನಾಲ್ಡ್ ಅವ್ರು ಬಂದ್ರು ಇಂಡಿಯಾಗೆ, ಇಂಡಿಯಾಗೆ ಬಂದಾಗ ಅವರು ಬೀಫ್ ತರಲಿಲ್ಲ, ಇಲ್ಲಿ ದನದ ಮಾಂಸ ತರಲಿಲ್ಲ, ಯಾಕಂದ್ರೆ ನಾವು ಯಾರು ತಿನ್ನಲ್ಲ ಅದು. ಹಂಗಾಗಿ ಬರೀ ಏನು ವೆಜಿಟೇರಿಯನ್ ಮತ್ತೆ ಚಿಕನ್ ರೆಸ್ಟ್ರಿಕ್ಟ್ ಮಾಡುದು, ಹೌದಾ, ಮತ್ತೆ ಬೆಲೆ ಕಡಿಮೆ ಮಾಡಿದ್ರು. ಹಾಗೆ ಪ್ರಾದೇಶಕ್ಕೆ ಏನ್ ಬೇಕು ಆ ತರ ನೀವು ಮಾಡ್ಬೇಕಾಗ್ತದೆ. ಇಲ್ಲಿ ನಾನು ರಾಗಿ ಮುದ್ದೆ ಹೋಟೆಲ್ ಮಾಡ್ತೀನಿ ಅಂದ್ರೆ, ಮೈಸೂರಲ್ಲಿ ನಾನು ರೊಟ್ಟಿ ಜೋಳದ ರೊಟ್ಟಿ ಮೆಸ್ ಮಾಡ್ತೀನಿ ಅಂದ್ರೆ ಅಲ್ಲಷ್ಟು ಜನ ಬರಲ್ಲ, ಬರ್ಬೋದು, ಯಾರು ವಿಸಿಟರ್ಸ್ ಬರ್ತಾರೆ ಬರ್ಬೋದು, ಬಟ್ ಯಾವಾಗ್ಲೂ ನನ್ ಬಿಸ್ನೆಸ್ ಇರಲ್ಲ. ಸೊ ಹಂಗಾಗಿ ಲೋಕಲ್ ಪ್ರಿಫರೆನ್ಸ್ ಕೊಡಿ. ಬಹಳ ಅತ್ಯುತ್ತಮವಾದ ಮಾಹಿತಿ ನೀಡಿದ್ರೆ ತರಬೇತಿ ಒಳಗೆ ಬಹುಶಃ ಇವೆಲ್ಲ ನಿಮಗೆ ಸಿಗುತ್ತೆ. ಅದಕ್ಕೆ ಮಹಿಳೆಯರು ಉದ್ಯಮಶೀಲತೆ ಅಂತ ಮುಖ ಮಾಡಿ, ಮತ್ತೆ ರೈತ ಕುಟುಂಬಕ್ಕೆ ನೆರವಾಗಿ ನೀವು ಅದರಲ್ಲಿ ಸಶಕ್ತರಾಗಿ ದುಡಿದ್ರೆ ಡಬಲ್ ಇನ್ಕಮ್ ಆಗೇ ಆಗುತ್ತೆ. ಯಾಕಂದ್ರೆ ನೀವು ದುಡಿತೀರಿ, ಮನೆಯವರು ದುಡಿತಾರೆ ಅಂದ್ರೆ ಖಂಡಿತವಾಗಿ ದುಪ್ಪಟ್ಟಾಗೇ ಆಗ್ತದೆ. ಹಾಗಾಗ್ಲೇ ಅಂತ ಹರಸ ನಮ್ಮೆಲ್ಲ ಆತ್ಮೀಯ ಕೇಳುವ ಪರವಾಗಿ ಡಾಕ್ಟರ್ ನೇತ್ರಾವತಿ ಅಶೋಕ್ ಪಾಟೀಲ್ ಅವರೇ ಇದುವರೆಗೆ ಮಾತಾಡಿ ಸಾಕಷ್ಟು ಬೆಳಕು ಚೆಲ್ಲುವ ಅಂದ್ರೆ ವಾತಾವರಣ ನಿರ್ಮಾಣ ಮಾಡಿರಿ. ಉದ್ಯಮಶೀಲತೆ ಹೆಂಗೆ ಬೇಕು, ಎಷ್ಟು ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಬಹಳ ಅತ್ಯುತ್ತಮವಾದ ಮಾಹಿತಿ ನೀಡಿದ್ರಿ. ನಮ್ಮೆಲ್ಲ ಕೇಳುವ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್, ನನಗೆ ಇಲ್ಲಿ ಕರೆದು ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಿರೋದಕ್ಕೆ ಆಕಾಶವಾಣಿಗೂ ಧನ್ಯವಾದಗಳು ಹೇಳ್ತೀನಿ, ಮತ್ತೆ ನಮ್ಮ ಯೂನಿವರ್ಸಿಟಿ ಆಪ್ಟಿಕಲ್ಚರ್ ಕಾಲೇಜ್ಗೂ ಧನ್ಯವಾದಗಳು ಹೇಳ್ತೀನಿ ಸರ್. ನಮಸ್ಕಾರ. ನಮಸ್ಕಾರ. ಮಹಿಳೆಯರಲ್ಲಿ ಉದ್ಯಮಶೀಲತೆ ಈ ವಿಷಯದ ಕುರಿತು ಹಾವೇರಿಯ ದೇವಿ ಹೊಸೂರಿನ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ನೇತ್ರಾವತಿ ಅಶೋಕ್ ಪಾಟೀಲ್ ಅವರೊಂದಿಗೆ ಇದುವರೆಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ಶರಣಬಸವ ಚೋಳಿನ್, ಸಂಕಲನ ಅನಂತ ಪಾಟೀಲ್. ಇನ್ನು ಮುಂದೆ ಜನಪದ ಸಂಗೀತದಲ್ಲಿ ಹುಬ್ಬಳ್ಳಿಯ ಬಂಕಾಪುರ ಚೌಕದ ಗಣೇಶ್ ಓಂಕಾರ ಶಿಂದೆ ಮತ್ತು ಸಂಗಡಿಗರಿಂದ ಗೊಂದಲಿ ಪದ. ನಾವು ಇಟ್ಟೇವ್ರಿ ತಲಿ ಶಿವ ಇಟ್ಟೇವ್ರಿ ತಲಿ ದೇವಿ ಪಾದದ ಮ್ಯಾಲೆ, ನಾವು ಇಟ್ಟವರಿ ತಲಿ ದೇವಿ ಪಾದದ ಮ್ಯಾಲೆ, ನಾವು ಇಟ್ಟವರಿ ತಲಿ ಅಮ್ಮನ ಪಾದದ ಮ್ಯಾಲೆ, ಜಗದಂಬನ ಪಾದದ ಮ್ಯಾಲೆ ದೇವಿ ಪಾದದ ಮ್ಯಾಲೆ, ಇಟ್ಟೇವ್ರಿ ತಲಿ ಕಾಯ್ಬೇಕ್ರಿ ಮಾವಲಿ, ಅವ್ರಿ ತಲಿ ಕಾಯ್ಬೇಕು ಮಾವಲಿ, ಇಟ್ಟೇವ್ರಿ ತಲಿ ಕಾಯ್ಬೇಕ್ರಿ ಮಾವಲಿ, ಅವ್ರಿ ತಲಿ ಕಾಯ್ಬೇಕು ಮಾವಲಿ, ಬಂದ ಭಕ್ತರಿಗೆ ದೇವಿ ಹಾಕ್ಯಾಳಿ ಮಾಲಿ, ನಾವು ಇಟ್ಟವರಿ ತಲಿ ದೇವಿ ಪಾದದ ಮ್ಯಾಲೆ, ನಾವು ಇಟ್ಟವರಿ ತಲಿ ಅಮ್ಮನ ಪಾದದ ಮ್ಯಾಲೆ, ನಾವು ಇಟ್ಟೇವ್ರಿ ತಲಿ ಶಿವ ಇಟ್ಟೇವ್ರಿ ತಲಿ ದೇವಿ ಪಾದದ ಮ್ಯಾಲೆ, ನಾವು ಇಟ್ಟವರಿ ತಲಿ ಅಮ್ಮನ ಪಾದದ ಮ್ಯಾಲೆ, ನಾವು ಇಟ್ಟೇವ್ರಿ ತಲಿ ದೇವಿ ಪಾದದ ಮ್ಯಾಲೆ, ದೇವಿ ಪಾದದ ಮ್ಯಾಲೆ ಅಮ್ಮನ ಪಾದದ ಮ್ಯಾಲೆ, ಅಂಬೆ ಜಗದಾಂಬೆ ನೀ ಬಂಗಾರದ ಗೊಂಬೆ, ಅಂಬೆ ಜಗದಾಂಬೆ ನೀ ಬಂಗಾರದ ಗೊಂಬೆ, ಅಂಬೆ ಜಗದಾಂಬೆ ನೀ ಬಂಗಾರದ ಗೊಂಬೆ, ಜಗದಾಂಬೆ ನೀ ಬಂಗಾರದ ಗೊಂಬೆ, ಮಹಾದೇವನ ಪತ್ನಿ ನೀನು ಕೈಲಾಸಾರಂಬೆ, ದೇವಿ ಕೈಲಾಸಾರಂಬೆ, ದೇವಿ ಪಾದದ ಮ್ಯಾಲೆ ನಾವು ಇಟ್ಟವರಿ ತಲಿ, ದೇವಿ ಪಾದದ ಮ್ಯಾಲೆ ನಾವು ಇಟ್ಟವರಿ ತಾಲಿ ಅಮ್ಮನ ಪಾದದ ಮ್ಯಾಲೆ ನಾವು ಇಟ್ಟೆವ್ರಿ ತಲಿ ಶಿವ ಇಟ್ಟೆವ್ರಿ ತಲಿ ದೇವಿ ಪಾದದ ಮ್ಯಾಲೆ ಅಮ್ಮನ ಪಾದದ ಮ್ಯಾಲೆ ನಾವು ಇಟ್ಟೆವ್ರಿ ತಲಿ ನಾವು ಇಟ್ಟೆವ್ರಿ ತಲಿ ದೇವಿ ಪಾದದ ಮ್ಯಾಲೆ ಜಗದಂಬನ ಪಾದದ ಮ್ಯಾಲೆ ಅಮ್ಮನ ಪಾದದ ಮ್ಯಾಲೆ ಉಗರ್ಗೊಳ್ಳ ಶಹರ ಮೋಜಿನ ಊರ ಉಗರ್ಗೊಳ್ಳ ಶಹರ ಮೋಜಿನ ಬಜಾರ ಉಗರ್ಗೊಳ್ಳ ಶಹರ ಮೋಜಿನ ಊರ ಉಗರ್ಗೊಳ್ಳ ಶಹರ ಮೋಜಿನ ಬಜಾರ ಏ ದೇವಿ ಇರುವುದು ಹೇಳು ಕೊಳ್ಳದ ಬಜಾರ ಇಟ್ಟವರಿ ತಾಲಿ ದೇವಿ ಪಾದದ ಮ್ಯಾಲೆ ನಾವು ಇಟ್ಟವರಿ ತಾಲಿ ಅಮ್ಮನ ಪಾದದ ಮ್ಯಾಲೆ ನಾವು ಇಟ್ಟೆವ್ರಿ ತಲಿ ಶಿವ ಇಟ್ಟೆವ್ರಿ ತಲಿ ದೇವಿ ಪಾದದ ಮ್ಯಾಲೆ ಅಮ್ಮನ ಪಾದದ ಮ್ಯಾಲೆ ನಾವು ಇಟ್ಟವರಿ ತಲಿ ದೇವಿ ಪಾದದ ಮ್ಯಾಲೆ ಇಟ್ಟೆವ್ರಿ ತಲಿ ಕಾಯ್ಬೇಕ್ರಿ ಮಾವಲಿ ಇಟ್ಟೆವ್ರಿ ತಲಿ ಕಾಯ್ಬೇಕು ಮಾವಲಿ ಇಟ್ಟೆವ್ರಿ ತಲಿ